ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮಾನ್ವಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಬರುವ ಪ್ರಮುಖ ಸಮಸ್ಯೆಗಳು ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಯೋಜನೆಗಳ ಕುರಿತು ಮಾನ್ವಿ ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪೋಮ್ಸಿಂಗ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಹಾಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಾನ್ವಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಬರುವ ಪ್ರಮುಖ ಸಮಸ್ಯೆಗಳು ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಯೋಜನೆಗಳ ಕುರಿತು ಮಾನ್ವಿ ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪೋಮ್ಸಿಂಗ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾನ್ವಿ ಭಾಗದಲ್ಲಿ ಪ್ರಮುಖವಾಗಿ ಜಾನುವಾರುಗಳಿಗೆ ಬರತಕ್ಕಂಥ ಸಮಸ್ಯೆಗಳು ಮತ್ತು ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೇನು ಪ್ರಮುಖವಾದಂಥ ಸಮಸ್ಯೆಗಳು ಜಾನುವಾರುಗಳಲ್ಲಿ ಬರ್ತಾ ಇರ್ತವೆ, ಅದಕ್ಕೆಲ್ಲ ಯಾವ ರೀತಿ ಪರಿಹಾರವನ್ನು ಇಲಾಖೆ ಒದಗಿಸ್ತಾ ಇದೆ, ಜೊತೆಗೆ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳು ರೈತರ ಸಲುವಾಗಿ ಏನೇನಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾನ್ವಿ ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಪೋಮ್ಸಿಂಗ್ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಬನ್ನಿ, ಅವರಿಂದ ವಿಚಾರ ಕೇಳೋಣಂತ. ಡಾಕ್ಟರ್ ಪೋಮ್ಸಿಂಗ್ ಅವರೇ, ಮೊದಲನೇದಾಗಿ ಹೇಳಿ, ಮಾನ್ವಿ ಭಾಗದಲ್ಲಿ ಯಾವ ರೀತಿ ಇಲ್ಲಿ ಪಶುಗಳ ಸಂಖ್ಯೆ ಇದೆ, ಪಶು ಸಂಪತ್ತು ಯಾವ್ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥ ವಿಚಾರ. ನಮಸ್ಕಾರ ಸರ್. ಈಗ ಮಾನ್ವಿ ತಾಲೂಕಿನಲ್ಲಿ ಒಟ್ಟು ಜಾನುವಾರುಗಳ ಸಂಖ್ಯೆ ದನಗಳ ಗಣತಿ ಪ್ರಕಾರ ಸುಮಾರು 42,000. ಬಟ್ ಆಕ್ಚುಲ್ ಆಗಿ ಮೊನ್ನೆ ನಾವು ಕಾಲು ಮತ್ತು ಬಾಯಿ ಲಸಿಕೆ ರೋಗದೆಲ್ಲ ಲಸಿಕೆ ಹಾಕುವಾಗ ಕರೆಕ್ಟ್ ಆಗಿ ಗೊತ್ತಾಗಿರುವಂತಹ ಸಂಖ್ಯೆ 35,000 ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದ್ವಿ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಜಾನುವಾರುಗಳು ಸಾಗಣೆ ಆಗ್ತಿರ್ತವೆ. ಜೊತೆಗೆ ಕುರಿ ಮೇಕೆ ಸಂಖ್ಯೆ ನಾವು ಅಂದಾಜು ಈಗಿನ ಲೆಕ್ಕದ ಪ್ರಕಾರ 54,000 ಅಂತ ಅಂದಾಜಿದೆ. ಮತ್ತು ಸುಮಾರು 20,000 ಈ ಪಕ್ಷಿಗಳು ಅಂದ್ರೆ ಕೋಳಿ, ಗ್ರಾಮೀಣ ಭಾಗದ ಕೋಳಿ ಲೆಕ್ಕಾಚಾರ ಈ ನಮ್ಮ ಮಾನ್ವಿ ತಾಲೂಕಿಂದ ಇದೆ. ಇನ್ನ ಮುಖ್ಯವಾಗಿ ರೈತರ ಒಂದು ಜಾನುವಾರುಗಳ ಸಮಸ್ಯೆಗಳಿಗೆ ಬಂದಾಗ ಮಳೆಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ಚಳಿಗಾಲ ಇರ್ಬೋದು, ಇನ್ನು ಮುಂದೆ ಏನಂದ್ರೆ ಮಳೆಗಾಲ ಪ್ರಾರಂಭವಾಗುತ್ತೆ ಜೂನ್ ತಿಂಗಳಲ್ಲಿ ನಂತರ, ಇಲ್ಲಿ ಏನು ಪ್ರಮುಖವಾದಂತಹ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ ಮಳೆಗಾಲದಲ್ಲಿ ಜಾನುವಾರುಗಳಿಗೆ? ಜಾನುವಾರುಗಳಿಗೆ ಸಾಮಾನ್ಯವಾಗಿ ಎತ್ತು, ದನ, ಎಮ್ಮೆಗಳಲ್ಲಿ ಈ ಸ್ವಲ್ಪ ಈ ಮಳೆಗಾಲ ಮುಂಚೆ ನಾವು HS ಅಥವಾ BQ ಗಂಟಲು ಬೇನೆ ಅಥವಾ ಚಪ್ಪೆ ಬೇನೆ ಲಸಿಕೆ ಹಾಕಿಸ್ಕೊಟ್ಟು ಅಂತ ಹೇಳ್ತೀವಿ. ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಏನು ಕಂಡಿಲ್ಲ, ಆದರೂ ನದಿ ದಂಡೆಯ ಮೇಲೆ ಇರುವಂತಹ ಕೆಲವೊಂದು ಹಳ್ಳಿಗಳಲ್ಲಿ ನಾವು HS ಮತ್ತು ಇದು ಗಂಟಲು ಬೇನೆ ಅಥವಾ ಚಪ್ಪೆ ಬೇನೆಗೆ ಲಸಿಕೆ ಹಾಕ್ಕೊಳಕ್ಕೆ ನಾವು ಇದನ್ನು ಹೇಳಿರ್ತೀವಿ. ಇನ್ನು ಕುರಿ ಮೇಕೆಗಳಲ್ಲಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ನಾವು ಇಟಿ ಲಸಿಕೆ ಹಾಕಿಸ್ಕೊಳ್ರಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಲಸಿಕೆ ಹಾಕಕ್ಕೆ ನಾವು ರೈತರಿಗೆ ಹೇಳ್ತೀವಿ. ಆಮೇಲೆ ಸಾಕಷ್ಟು ಕುರಿಗಾರಿಗೆ ಆಗಲಿ ಜಂತುನಾಶಕ ಔಷಧಿನ ಕೊಟ್ಟಿದ್ದಾಗಿದೆ, ಇಟಿ ಲಸಿಕೆಯನ್ನು ಕೂಡ ಹಾಕಿದ್ದೀವಿ. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಈ ಒಂದು ಜನಗಳು ಉಚ್ಚುಗೊಳ್ಳೋದು ಅಥವಾ ಈ ವಿಶೇಷವಾಗಿ ಆಡು ಮತ್ತು ಕುರಿಗಳಲ್ಲಿ ಜಾಸ್ತಿ ಸಂಡಾ ಸತ್ಬಿಟ್ಟತ್ರಿ ಒಟ್ಟ ಅಂತಿರ್ತಾರೆ ಕುರಿ ಸಾಕಾಣಿಕೆದಾರರು. ಇದಕ್ಕೆ ಕಾರಣ ಏನು, ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕಾಗತ್ತೆ ಇದಕ್ಕೆಲ್ಲ? ಇದೆ, ಈಗ ತಾನು ಹೇಳ್ದಂಗೆ ನಾನು ಇಟಿ ಸಾಮಾನ್ಯವಾಗಿ ಈ ಟೈಮಲ್ಲಿ ಬರುವಂಥದ್ದು ಮುಂಗಾರು ಮಳೆ ಮುಂಚೆ ಅಂದರೆ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಎಲ್ಲ ಕುರಿ ಮೇಕೆಗಳಲ್ಲಿ ಲಸಿಕೆಯನ್ನು ಹಾಕ್ತೀವಿ. ಅದು ಕ್ಲಾಸ್ಟಿಡಿಯಂ ಪರ್ಫಿಂಜೆನ್ಸ್ ಅಂತ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ರೋಗ ಇಟಿ. ಅದಕ್ಕೆ ಜಾಸ್ತಿ ಬೇದಿ ಉಚ್ಚಿಕೊಳ್ಳೋದು ಅಂತ ರೈತರು ಹೇಳ್ತಾರಲ್ಲ, ಬೇದಿ ಮತ್ತು ಇನ್ನಿತರ ಡಿಹೈಡ್ರೇಷನ್ ಅಂತಾರೆ. ಈ ಒಂದು ನೀರಿನ ಪ್ರಮಾಣ ಕೂಡ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಅಶಕ್ತಾಗಿ ಎಷ್ಟೋ ಕುರಿ ಮೇಕೆಗಳು ಸಾಯುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಮುಂಜಾಗ್ರತೆಯಾಗಿ ಪ್ರತಿ ವರ್ಷಕ್ಕೆ ಎರಡು ಬಾರಿ ಅಂದರೆ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಈಗ ಜೂನ್ ತಿಂಗಳಲ್ಲಿ ಮಳೆಗಾಲಕ್ಕೆ ಮುಂಚೆ ಒಂದು ಸಲ, ಆಮೇಲೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಎರಡನೇ ಬಾರಿ ಈ ಥರ ವರ್ಷದಲ್ಲಿ ಎರಡು ಸಲ ಲಸಿಕೆ ಮತ್ತು ಕುರಿ ಮತ್ತು ಮೇಕೆಗಳಲ್ಲಿ ಹಾಕೋದ್ರಿಂದ ಈ ಬೇದಿ ಮತ್ತು ಇನ್ನಿತರ ರೋಗಗಳಿಂದ ನಾವು ಕುರಿ ಮೇಕೆಯನ್ನು ಕಾಪಾಡಬಹುದು. ಈಗ ಈ ಭಾಗದಲ್ಲಿ ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಲ್ಲಿ ರೈತರು ಕ್ಯಾಂಪ್ಗಳಲ್ಲಿ ಎರಡು ಎಮ್ಮೆ ನಾಲ್ಕು ಎಮ್ಮೆಗಳನ್ನು ಕಟ್ಟಿರ್ತಾರೆ, ಒಳ್ಳೆ ಹಾಲಿನ ಇಳುವರಿಯನ್ನು ಎಮ್ಮೆಗಳು ಕೊಡ್ತಿರ್ತವೆ. ಆದರೆ ಸಡನ್ ಆಗಿ ಒಮ್ಮೊಮ್ಮೆ ಎಮ್ಮೆಗಳು ಹೇಳೋದು, ರೈತರು ಎರಡು ದಿವಸದಿಂದ ನಮ್ಮ ಎಮ್ಮೆ ಮೇವು ತಿಂತಾ ಇಲ್ಲ ಸರ್, ಇದು ಏನಾಗಿದೆ ಗೊತ್ತಾಗ್ತಾಯಿಲ್ಲ ಅಂತಕ್ಕಂಥದ್ದು ಹೇಳ್ತಿರ್ತಾರೆ. ಅಂಥ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಸಾಮಾನ್ಯವಾಗಿ ಬರ್ತಿರ್ತವೆ, ಇದು ಏನು ಕಾರಣಗಳು, ಯಾಕೆ ಆಗ್ತಿರುತ್ತೆ? ನಿನ್ನೆ ರಾತ್ರಿ ಮೇವು ತಿಂತತಿ, ನಿನ್ನಿಂದ ಒಟ್ಟ ಮೇವು ತಿಂತಿಲ್ಲ, ಎಮ್ಮೆ ಏನು ತಿಂತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಸಾಮಾನ್ಯವಾಗಿ ಮಾನವಿ ಅರ್ಧ ಭಾಗ ಕುರುಡಿ ಹೋಬಳಿ ಒಂದು ಬಿಟ್ಟು ಉಳಿದಂತೆ ಸ್ವಲ್ಪ ನೀರಾವರಿ ಜಾಸ್ತಿ ಇರೋದ್ರಲ್ಲಿ ಇಲ್ಲಿ ಸಾಮಾನ್ಯವಾಗಿ ಭತ್ತ ಬೆಳೀತಾರೆ. ಭತ್ತದ ಹುಲ್ಲು ಈಗ ಔಷಧಿ ಸಿಂಪರಣೆ ಏನೋ ಮಾಡಿದ್ರಿಂದ ಒಂದೊಂದು ಸಲ ಇನ್ಫೆಕ್ಷನ್ ಆಗೋದ್ರಿಂದನೂ ಆಗತ್ತೆ, ಒಂದೊಂದು ಸಲ ಅದು ವಿಷಾನು ಆಗತ್ತೆ ಭತ್ತಕ್ಕೆ, ಅದು ಔಷಧಿ ಸಿಂಪಡಿಸೋದ್ರಿಂದ ಅದರಿಂದ ಬೇದಿ ಆಗತ್ತೆ. ಒಂದೊಂದು ಸಲ ಮೇವು ತಿನ್ನಲಾರ್ದೇನೆ ಹೊಟ್ಟೆ ಉಬ್ಬರ ಅಂತ ಬೇರೆ ಬೇರೆ ಸಮಸ್ಯೆಗಳು ಕಾಣ್ತವೆ. ಅವಾಗ ಕೂಡಲೇ ನಾವು ಅದನ್ನು ಸಮೀಪ ಇರುವಂತಹ ಪಶುವೈದ್ಯ ಸಂಸ್ಥೆಯನ್ನು ಸಂಪರ್ಕಿಸಿ ಕೂಡಲೇ ನಾವು ಅದನ್ನು ಉಪಚಾರ ಮಾಡಿಸ್ಕೊಂಡ್ರೆ ಕಡಿಮೆ ಆಗುತ್ತೆ. ಒಂದೊಂದು ಸಲ ಮೀರ್ತು ಅಂದ್ರೆ ತಾಲೂಕಾ ಕೇಂದ್ರದಲ್ಲಿ ಬಂದು ಅಧಿಕಾರಿಗಳನ್ನು ಭೇಟಿಯಾದ್ರೆ ಅದಕ್ಕೆ ಸೂಕ್ತ ಸಲಹೆ ಕೊಟ್ಟು ಉಪಚಾರ ಮಾಡುವಂತ ಕೆಲಸ ಆಗುತ್ತೆ. ಹಾಲು ಉತ್ಪಾದನೆ ಈ ದಿಶೆಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಅಂದ್ರೆ ಮುಖ್ಯವಾಗಿ ಇದೆಲ್ಲ ಫುಡ್ ಪಾಯ್ಸನಿಂಗ್ ದ ಈ ರೀತಿ ಆಗ್ತಿರತ್ತಂತೀರ, ಅಥವಾ ಒಮ್ಮೆ ರೈತರು ಹೇಳೋದು ಇಲ್ಲ ಹಾವು ಕಡಿತ ಅಂದ್ರೆ ಒಮ್ಮೆ ಮೇವು ತಿನ್ನೋದಲ್ರಿ ಎಮ್ಮೆಗಳು ನಿಂತು ಬಿಡ್ತಾವ ಅಂತ ಹೇಳ್ತಿರ್ತಾರೆ. ಹೌದು, ನಿಜ. ಬರೀ ಫುಡ್ ಪಾಯ್ಸನಿಂಗ್ ಅಂತ ಒಂದೇ ಅಲ್ಲ, ನೂರಾರು ಕಾರಣಗಳು ಇರ್ತವೆ. ಬೇಸಿಗೆ ಸಮಯದಲ್ಲಿ ಎಮ್ಮೆಗಳಲ್ಲಿ ಈ ಸಲ ಜಾಸ್ತಿ ಆಗುವಂಥ ರೋಗ ಲಕ್ಷಣಗಳು ಜಾಸ್ತಿ ಈ ಥರ ಕಾಣುವಂಥದ್ದು. ಕಾರಣ ಉಷ್ಣತೆ, ಯಾಕಂದರೆ ಅದು ಕಪ್ಪು ಶರೀರದ ಇರುವಂಥ ಪ್ರಾಣಿ ಹೆಚ್ಚು ಸೂರ್ಯರಶ್ಮಿಯನ್ನು ಬೇಗಲೇ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿರ್ತವೆ. ಶ್ವೇದ ಗ್ರಂಥಿಗಳ ಇದನ್ನು ಕಡಿಮೆ ಇರುತ್ತೆ ಅದರಲ್ಲಿ. ಆ ಉದ್ದೇಶದಿಂದ ನಾವು ಯಾವಾಗಲೂ ಆದಷ್ಟು ತಂಪು ಇದರಲ್ಲಿ ಇಡಲಿ, ಮಧ್ಯಾಹ್ನ ಬಿಸಿಲಿನ ಟೈಮಲ್ಲಿ ಸ್ವಲ್ಪ ನೀರು ಹೊಡೆದು ಎಮ್ಮೆ ಶರೀರ ತಂಪಾಗಿಡೋಕೆ ನೀವು ಪ್ರಯತ್ನ ಮಾಡ್ರಿ ಅನ್ನುವಂಥದ್ದು ರೈತರಿಗೆ ನಾವು ಹೇಳ್ತಿರ್ತೀವಿ. ಸಾಮಾನ್ಯವಾಗಿ ಜ್ವರ ಅಥವಾ ಇನ್ನಿತರ ರೋಗ ಲಕ್ಷಣಗಳು ಕಂಡಾಗೂ ಕೂಡ ಹಾಲು ಪ್ರಮಾಣ ಕಡಿಮೆ ಆಗುತ್ತೆ. ಎರಡು ಮೂರು ದಿವಸ ಸ್ವಲ್ಪ ಎಮ್ಮೆ ಮೆತ್ತಗಾಗಿ ಒಂದೇ ಕಡೆ ಕೂಡುವಂಥ ಲಕ್ಷಣಗಳನ್ನು ನಾವು ನೋಡಿರ್ತೀವಿ. ಅಂತ ಒಂದು ಇದಕ್ಕೆ ನಾವು ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸಿ ಕನಿಷ್ಠ ಮಟ್ಟಿಗೆ ಒಂದು ಅಲ್ಲಿಂದ ದವಾಖಾನೆಯಿಂದ ಔಷಧ ಏನಾದರೂ ತಗೊಂಬಂದು ಉಪಚಾರ ಮಾಡಿದ್ರೂ ಆಗುತ್ತೆ. ಒಂದು ವೇಳೆ ಮೀರ್ತು ಲೇಟ್ ಆಗಿತ್ತು ಅಂದರೆ ಸಂಪರ್ಕಿಸಿ ಒಳ್ಳೆ ಚುಚ್ಚುಮದ್ದು ಅಥವಾ ಬೇರೆ ಬೇರೆ ಔಷಧಿಗಳನ್ನು ಹಾಕಿಸ್ಕೊಂಡಾಗ ಆ ರೋಗಕ್ಕೆ ಸಂಬಂಧಪಟ್ಟಂತಹ ಉಪಚಾರವನ್ನು ನಮ್ಮ ವೈದ್ಯರು ಮಾಡ್ತಾರೆ. ಮಾಡಿದ ನಂತರ ಅದು ಆರಾಮಾಗುವಂಥದ್ದು. ಇದು ಎಲ್ಲ ಲಕ್ಷಣಗಳು ಸರಿಯಾಗ್ತವೆ. ಈಗ ಹಳ್ಳಿಯಲ್ಲಿ ಏನಾಗುತ್ತೆ, ದನಗಳನ್ನು ಮೇಯಿಸಲಿಕ್ಕೆ ಬಿಟ್ಟಿರ್ತಾರೆ, ವಿಶೇಷವಾಗಿ ಎಮ್ಮೆಗಳನ್ನು ಜಾಸ್ತಿ ಅಲ್ಲಲ್ಲೇ ಹುಲ್ಲಲ್ಲಿ ಗುಡ್ಡುಗಾಡಗಳಲ್ಲಿ ಮೇಯ್ತವೆ, ಕಂಟಿಗಳಲ್ಲೆಲ್ಲ ಹೋಗ್ತಿರ್ತವೆ. ಇಂಥ ಸಂದರ್ಭದಲ್ಲಿ ವಿಷಪೂರಿತ ಹಾವುಗಳು, ಭಾಳಷ್ಟು ವಿಷಪೂರಿತ ಹಾವುಗಳು ಕಚ್ಚಿಬಿಡ್ತಾವೆ ಒಮ್ಮೆ. ಕಚ್ಚಿದಾಗ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗತ್ತಂತಿರ್ತಾವು ವೈದ್ಯರಾಗಿ? ಅಲ್ಲಿ ಹಳ್ಳಿಯಲ್ಲಿ ಹಾವು ಕಚ್ಚೋದು, ಇದಕ್ಕೆ ಅದನ್ನು ಮಾಡಬೇಕು, ಆ ಕಷಾಯ ಹಾಕಬೇಕು, ಇದನ್ನು ಕಷಾಯ ಹಾಕಬೇಕು, ಬಾಲ ಕಟ್ ಮಾಡಬೇಕು, ಕಾಲು ಕಟ್ ಮಾಡಬೇಕು, ಚರ್ಮ ಕಟ್ ಮಾಡಬೇಕು ಅಂತ ಏನು ಹಳ್ಳಿ ಜನ ತಮ್ಮದೇ ಆದಂಥ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸುತ್ತಾರೆ. ತಾವು ವೈದ್ಯರಾಗಿ ಏನು ಹೇಳ್ತೀರಿ ಇಂಥ ಸಂದರ್ಭದಲ್ಲಿ? ಈಗ ನಾವು ವೈದ್ಯಕೀಯ ಇಲಾಖೆಯಿಂದ ಹೇಳಬೇಕಂದ್ರೆ ಪಶುವೈದ್ಯಕೀಯ ಅದರ ಲಕ್ಷಣಗಳು, ನಾವು ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಹಾವು ಅಥವಾ ಯಾವುದೇ ವಿಷಪೂರಿತ ಜೀವ ಜಂತುಗಳು ಕಚ್ಚಿದಾಗ ಮೈ ತುಂಬ ಗಾದ್ರಿ ಅಂದರೆ ಬಲಿ ಹೇಳ್ತವೆ ಅಥವಾ ಗುಳ್ಳೆಗಳಾಗ್ತವೆ, ನೀರು ಗುಳ್ಳೆ ಟೈಪ್ ಬರ್ತವೆ. ಆಮೇಲೆ ಕೆಲವೊಂದು ಸಲ ಚರ್ಮ ಒರಟಾಗತ್ತೆ, ಕೆಲವೊಂದು ಸಲ ಹೆಚ್ಚು ಪ್ರಾಣಿಗಳು ವಿಷಪೂರಿತ ಹಾವು ಕಚ್ಚಿದ್ನೆ ಪತ್ನಿ ಬೇಗನೆ ಬಾಯಲ್ಲಿ ಬಿಳಿ ಕೆಂಪು ಮಿಶ್ರಿತ ಬುರುಗು ಕೂಡ ಬರುತ್ತೆ. ಅಂಥ ಟೈಮಲ್ಲಿ ಯಾವುದೋ ಒಂದು ವಿಷ ಪ್ರಾಣಿನ ಕಚ್ಚಿದೆಯೋ ಅಥವಾ ಯಾವುದೋ ವಿಷ ಜಂತು ಕಚ್ಚಿದೆ ಅಂತ ನಾವು ತಿಳ್ಕೊಂಬಿಟ್ಟು ಇಮಿಡಿಯೇಟ್ ಏನು ಈಗ ಯಾಕಂದರೆ ಟೆಂಟೇಟಿವ್ ಟ್ರೀಟ್ಮೆಂಟೇ ಮಾಡೋದು ನಾವು, ಯಾಕೆ ಎಕ್ಸಾಕ್ಟ್ ಇದೇ ಹಾವು ಕಚ್ಚಿದೆ ಅನ್ನೋಂಥದ್ದು ನಮಗೆ ಗೊತ್ತಾಗೋದಲ್ಲ ಅಥವಾ ಯಾವ ವಿಷದಿಂದಲೂ ಆಗಿರಬಹುದು. ಬೇರೆ ನಾವು ಭತ್ತದ ಹುಲ್ಲು ಅದಕ್ಕಿದಕ್ಕೆ ಹಸಿರು ಭತ್ತದ ಹುಲ್ಲು ತಿನ್ನಿಸಿದಾಗ ಅದರಲ್ಲಿ ಸ್ಪ್ರೇ ಮಾಡಿರ್ತಾರೆ ಯಾವುದು ಎಷ್ಟೋ ಇನ್ಸೆಕ್ಟಿಸೈಡ್, ಅದರಿಂದಲೂ ಒಂದೊಂದು ಸಲ ಇದೇ ಹಾವಿನ ಥರನೇ ಲಕ್ಷಣಗಳು ಕಂಡು ಬರ್ತಾವೆ. ಅವಾಗೇನು ಮಾಡ್ತೀವಿ ನಾವು ಆ ರೋಗ ಲಕ್ಷಣಗಳ ಆಧಾರದ ಮೇಲೆ ಉಪಚಾರ ಮಾಡ್ತಾರೆ. ಒಂದು ವೇಳೆ ಅದು ಸ್ಪೆಸಿಫಿಕ್ ಆಗಿ ಫ್ಯಾಂಗ್ ಮಾರ್ಕ್ಸ್ ಅಥವಾ ಹಾವು ಕಚ್ಚಿದಂಥ ಅಲ್ಲಿ ಹಲ್ಲಿನ ಗುರುತಿನಗಳ ಮೇಲೆ ಕಂಡು ಹಿಡಿದ್ರಂದ್ರೆ ಅದ್ರ ಮೇಲೆ ನಾವು ಯೂನಿವರ್ಸಲ್ ಆಂಟಿಡೋಟ್ ಹಾಕ್ತೀವಿ, ಯಾಕಂದ್ರೆ ಇದೇ ಹಾವಿಗೆ ಅಂತ ಸ್ಪೆಸಿಫಿಕ್ ಹಾಕೋಕ್ಕಾಗೋದಲ್ಲ. ಯೂನಿವರ್ಸಲ್ ಹಾಕೋದ್ರಿಂದ ಒಂದೊಂದು ಸಲ ಸಾಕಷ್ಟು ಜಾನುವಾರುಗಳು ಉಳಿದಿರ್ತವೆ. ಬಟ್ ವಿಷಪೂರಿತ ನಾಗರಹಾವು ಅಂತವು ಯಾವ್ದಾರು ಕಚ್ಚಿದ್ದು ನಿರ್ದಿಷ್ಟ ಸಮಯದಲ್ಲಿ ಉಪಚಾರ ತಗೊಳ್ಳದೆ ಹೋದರೆ ಏನೋ ಒಂದು ಸ್ವಲ್ಪ ಲೇಟ್ ಆದರೆ ಅಂಥ ಟೈಮಲ್ಲಿ ಜಾನುವಾರುಗಳು ಸಾವಾಗುವಂಥ ಸಂಭವನೀಯತೆ ಹೆಚ್ಚು. ಇನ್ನು ಮತ್ತೊಂದು ಪ್ರಮುಖವಾದದ್ದು ರೈತರಲ್ಲಿ ಸಾಮಾನ್ಯವಾಗಿ ರೈತರೆಲ್ಲ ಹೇಳೋದು, ಸರ್ ಇವತ್ತು ರಾತ್ರಿ ನಮ್ಮ ಎತ್ತು ಏನಾಗ್ಬಿಟ್ಟಿದೆ ಪಕ್ಕದಲ್ಲಿ ಯೂರಿಯಾ ಗೊಬ್ಬರ ಚೀಲ ಇಟ್ಬಿಟ್ಟಿದ್ದೀವಿ, ಅದು ಚೀಲ ಕಟ್ ಮಾಡ್ಕೊಂಡು ರಾತ್ರಿ ಎಲ್ಲ ಗೊಬ್ಬರ ತಿಂದ್ಬಿಟ್ಟದ ಯೂರಿಯಾ ಗೊಬ್ಬರ, ಹಿಂಗಾಗಿ ಒಟ್ಟು ಒದ್ದಾಡಕ್ಕೆ ಹತ್ಬಿಟ್ಟದ ಹಾಗಾಗಿ ಹೇಳ್ತಿರ್ತಾರೆ. ಏನು ಲಕ್ಷಣಗಳು ಈಗ ಈ ರೀತಿ ಆದಂಥ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಏನು ಲಕ್ಷಣಗಳು ಇರ್ತವೆ, ಅದಕ್ಕೆ ಇಮಿಡಿಯೇಟ್ ಆಗಿ ರೈತರು ಅದನ್ನು ಉಳಿಸಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಥವಾ ಹೇಗೆ ಇಲ್ಲಿ ಪರಿಹಾರವನ್ನು ಕಂಡುಕೋಬೇಕು ರೈತರು? ಈಗ ಸ್ವಲ್ಪ ರೈತರ ನಿರ್ಲಕ್ಷ್ಯದ ಒಂದು ಕಾರಣ ಆಗುತ್ತೆ, ಆದರೂ ದಿನನಿತ್ಯದ ಬಿಡುವಿಲ್ಲದ ಕೆಲಸನೊಳಗೆ ರೈತಾಪಿ ಕೆಲಸ ಹಗಲು ರಾತ್ರಿ ಪೂರ್ತಿ ದುಡಿತಿರ್ತಾರೆ. ಒಂದೊಂದು ಸಲ ನಿಗ್ಲೆಕ್ಟೆಡ್ ಅಥವಾ ಅನಿರೀಕ್ಷಿತವಾಗಿ ಯೂರಿಯಾ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಭತ್ತ ಬೆಳೆಯೋದ್ರಿಂದ ಯೂರಿಯಾ ಮತ್ತಿತರ ಗೊಬ್ಬರಗಳನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಅನಿರೀಕ್ಷಿತವಾಗಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಏನೋ ಹರ್ಕೊಂಡು ರಾತ್ರಿ ಕಟ್ಟಿದಂಥ ಎತ್ತು ಆಕಳು ಎಮ್ಮೆ ಏನೋ ಬಂದು ಅದರಲ್ಲಿ ತಿಂದುಬಿಟ್ಟಾಗ ಯೂರಿಯಾ ಗೊಬ್ಬರ ತಿಂದುಬಿಡನೆ ಜಾಸ್ತಿ ಬೇದಿ ಆಗೋದ್ರ ಜೊತೆಗೆ ಹೊಟ್ಟೆ ಉಬ್ಬರ ಮತ್ತು ಕೆಲವೊಂದು ಸಮಯದಲ್ಲಿ ಆಯಾಸ ಜಾಸ್ತಿ ತೇಕು ಅಂತ ಇಂಥ ಲಕ್ಷಣಗಳು ಕಂಡು ಬಂದು ಕೂಡಲೇ ಸಾಯುವಂಥ ಲಕ್ಷಣ ಇರುತ್ತೆ. ಅದನ್ನು ನಾವು ತಪ್ಪಿಸೋ ಸಲುವಾಗಿ ನಾವು ಕೂಡಲೇ ಅಂಥ ಲಕ್ಷಣ ಯೂರಿಯಾ ತಿಂದುದಂದು ಗೊತ್ತಾಯಿತು ಅಥವಾ ನಾವು ಯಾವುದೋ ಇನ್ಸೆಕ್ಟಿಸೈಡ್ ತಂದು ಓಪನ್ ಇಟ್ಟಿದ್ದನ್ನು ಏನೋ ಕುಡಿತು ಎಮ್ಮೆ ಆಕಳು ಏನೋ ಕುಡಿದಿದೆ ಅಂತ ನಿಮ್ಗೆ ಗೊತ್ತಾಯ್ತು ಕೂಡಲೇ ಬಂದು ಇಂಥ ಇಂಥ ಔಷಧಿ ತಿಂದಿದೆ ಅಥವಾ ಇಂಥ ಗೊಬ್ಬರ ತಿಂದಿದೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟ್ರು ಬಂದು ಅಲ್ಲಿ ನಿಮಗೆ ಸ್ಥಾನಿಕವಾಗಿ ಬಂದು ಉಪಚಾರ ಮಾಡ್ತಾರೆ. ಅದಕ್ಕಿರುವಂಥ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಕೆಲವೊಂದು ನಾಟಿ ಔಷಧಿನೂ ಮಾಡಿರ್ತಾರೆ ಕೆಲವೊಂದು ಜನ, ನಾವು ಬರೋಕ್ಕಿಂತ ಮುಂಚೆ ಮಜ್ಜಿಗೆನೋ ಹಾಕೋದು ಏನೋ ಹಾಕೋದು ಮಾಡಿರ್ತಾರೆ, ಮಜ್ಜಿಗೆ ಇಡ್ಲಿ ಪುಡಿ ಏನೋ ಹಾಕ್ತಾರೆ, ಅದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಲ್ಲ ನಾನು. ಬಂದ ನಂತರ ನಮ್ಮ ಇವರು ನಮ್ಮ ಇಲಾಖೆ ಸಿಬ್ಬಂದಿ ಅಥವಾ ಡಾಕ್ಟ್ರು ಬಂದು ಕೂಡಲೇ ಅದನ್ನು ಯಾವುದು ಗೊಬ್ಬರದಿಂದ ಆ ಥರ ಆಗಿದೆ ಅನ್ನೋ ಲಕ್ಷಣ ಕಂಡುಕೊಂಡು ಅವು ಏನು ಉಪಚಾರ ಮಾಡಬೇಕು, ಸಿಂಪ್ಟಮೆಟಿಕ್ ಆಗಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಲಕ್ಷಣವನ್ನು ನೋಡಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಸಲಹೆನು ಅದನ್ನೆಲ್ಲ ಹಾಕಿಬಿಟ್ಟು ಬೇರೆ ಬೇರೆ ಔಷಧ ಉಪಚಾರ ಮಾಡಿ ಅದನ್ನು ಆರಾಮ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಆದಷ್ಟು ಕೂಡಲೇ ಇಂಥ ಲಕ್ಷಣಗಳು ಕಂಡಾಗ ಕೂಡಲೇ ಸಂಪರ್ಕಿಸಿದರೆ ಅವು ಜಾನುವಾರುಗಳನ್ನು ಉಳಿಸ್ಕೋಬಹುದು. ಭಾಳ ಲೇಟ್ ಆದರೆ ಅವು ಉಳಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರ ಜಾನುವಾರುಗಳ ಸಂರಕ್ಷಣೆಗಾಗಿ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಾಗ ಕುರಿ ಸಾಕಾಣಿಕೆದಾರರಿಗೆ ಹಲವಾರು ಒಂದು ಉತ್ತಮ ಯೋಜನೆಗಳನ್ನು ತಂದಿದೆ. ಕುರಿ ಏನೋ ಒಂದು ಅದಕ್ಕೆ ಇನ್ಸೂರೆನ್ಸ್ ಮಾಡಿಸೋದಿರ್ಬೋದು, ಕುರಿ ಸತ್ತಾಗ ಏನೋ ಸಿಡಿಲು ಬಡಿಸತ್ತು ಅದಕ್ಕೆ ಪರಿಹಾರ ಇರ್ಬೋದು, ಈ ರೀತಿ ಯೋಜನೆಗಳಿದ್ದಾವೆ. ಏನು ಕುರಿ ಸಾಕಾಣಿಕೆದಾರರಿಗೆ ಮುಖ್ಯವಾದಂಥ ಯೋಜನೆಗಳಿದ್ದಾವೆ ಅಂತ ಹೇಳ್ತೀರಿ ರೈತರ ಸಲುವಾಗಿ ಕುರಿ ಸಾಕಾಣಿಕೆದಾರರು? ಇದು ನಮ್ಮ ಇಲಾಖೆಯಲ್ಲಿ ಒಂದು ಸಪರೇಟ್ ಭಾಗನೇ ಇದೆ, ಕುರಿ ಅಭಿವೃದ್ಧಿ ಮಂಡಳಿ ಅಂತ, ಅದಕ್ಕೆಲ್ಲ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಆದರೂ ಪರವಾಗಿಲ್ಲ, ಸಾಮಾನ್ಯವಾಗಿ ಸರ್ಕಾರದ ಯೋಜನೆ ನಮ್ಮಲ್ಲಿ ಸುಮಾರು ಭಾಳ ದಿವಸ ನಡುವೆ ಸ್ವಲ್ಪ ಬಂದಾಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಕುರಿ ವಿಮೆ ಯೋಜನೆ ಆಕಸ್ಮಿಕ ಅನ್ನೋದಕ್ಕಿಂತ ನಿರ್ದಿಷ್ಟತೆ ಇರಬೇಕು. ಪ್ರಾಕೃತಿಕ ವಿಕೋಪ ಅಂಥದ್ರಲ್ಲಿ ಯಾವುದೇ ರೋಗದಿಂದ ಸತ್ತರೆ ಅದಕ್ಕೆ ಸ್ವಲ್ಪ ಪರಿಹಾರದ ಸಾಧ್ಯತೆಗಳು ಕಡಿಮೆ. ಪ್ರಾಕೃತಿಕ ವಿಕೋಪ ಆಕ್ಸಿಡೆಂಟ್ ಆಗಲಿ ಅಥವಾ ಕರೆಂಟ್ ಶಾಕ್ನಿಂದಾಗಲಿ ಸಿಡ್ಲು ಬಡ್ದಾಗ ಇಂಥವೆಲ್ಲ ಬೇರೆ ಬೇರೆ ಲಕ್ಷಣ, ಅಥವಾ ಕೆಲವೊಂದ್ಸಲ ಕಾಡು ಪ್ರಾಣಿಗಳು ಅಟ್ಯಾಕ್ ಆದಾಗ ಹೇಳ್ಕೊಂಡು ಹೋದಾಗ ಅಂಥ ಇಂಥಲ್ಲಿ ಅದ್ರ ಇದ್ದಾಗ ಶವ ಪರೀಕ್ಷೆ ಮಾಡಿ ನಾವು ಅದನ್ನು ರಿಪೋರ್ಟ್ ಕೊಟ್ಟರೆ ಅದಕ್ಕೊಂದು ಕಮಿಟಿ ಇದೆ ತಾಲೂಕಾ ಮಟ್ಟದಲ್ಲಿ, ಇಒ ತಹಸೀಲ್ದಾರು ಮತ್ತು ನಮ್ಮ ಸ್ಥಳೀಯ ತಾಲೂಕಾ ಸಹಾಯಕ ನಿರ್ದೇಶಕರು ಸೇರಿ ಅದನ್ನೊಂದು ವರದಿಯನ್ನು ತಗೊಂಡ್ಬಿಟ್ಟು ಅದೇ ವರದಿಯನ್ನು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿಗೆ ಕಳಿಸಿದಾಗ 6 ತಿಂಗಳವರೆಗಿನ ಮರಿಗಳಿಗೆ ಅವರು 2,500 ರೂಪಾಯಿಯನ್ನು ಕೊಡ್ತಾರೆ, ದೊಡ್ಡ ಕುರಿಗಳಿಗೆ 5,000. ಈ ರೀತಿಯಾಗಿ ಸರ್ಕಾರದೊಂದು ವಿಮಾ ಯೋಜನೆ, ವಿಮೆ ಅನ್ನೋದಕ್ಕಿಂತಲೂ ಇದು ಪರಿಹಾರ, ತುರ್ತು ಪರಿಹಾರ ಯೋಜನೆ. ವಿಮೆ ಸದ್ಯಕ್ಕೆ ಯಾವುದಿಲ್ಲ. ರೈತರು ಇಂಥ ನಷ್ಟಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ತಮ್ಮ 10+1, 20+1 ಈ ರೀತಿಯಾಗಿ ಬೇರೆ ಬೇರೆ 10 ಕುರಿ 1 ಟಗರು ಅಥವಾ 20 ಕುರಿ 1 ಟಗರು ಲೆಕ್ಕದಲ್ಲಿ ತಾವು ಪ್ರೈವೇಟ್ ಇನ್ಸೂರೆನ್ಸ್ ಅಥವಾ ಹೊರಗಿನಿಂದ ನಾವು ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ 1 ವರ್ಷದವರೆಗೆ, ಕೆಲವೊಂದು ಸಲ 3 ವರ್ಷದ ಅವಧಿದು ಇರ್ತವೆ, ಆ ಥರ ಮಾಡಿಸ್ಕೊಂಡ್ರೆ ರೈತರು ಆರ್ಥಿಕ ಸ್ಥಿತಿಯಿಂದ ಲಾಸ್ ಆಗೋದನ್ನು ಅವರು ತಡ್ಕೋಬಹುದು ಅಥವಾ ಅವನ್ನು ಜೀವನೋಪಾಯಕ್ಕೆ ಅನುಕೂಲ ಮಾಡ್ಕೋಬಹುದು. ಈಗ ಇನ್ನೊಂದು ಪ್ರಮುಖವಾದದ್ದು ಕೃತಕ ಗರ್ಭಧಾರಣೆ ಯೋಜನೆ. ಬಹಳಷ್ಟು ರಾಸುಗಳು ಬರಡು ಬೀಳ್ತಿರ್ತವೆ ಹಳ್ಳಿಯಲ್ಲಿ, ಆ ಕೋಣ ಹೋರಿಗಳಿಗೆ ಬಿಡ್ತಿರ್ತಾರೆ ಆದರೂ ಕಟ್ಟೋದಿಲ್ಲ, ಸಾಕಾಗಿಬಿಟ್ಟದ್ರಿ ಕಟ್ಟಿಸಿ ಕಟ್ಟಿಸಿ ನಮಗೆ ಇದು ಕಟ್ಟವಲ್ದು ಅಂತಂತಿರ್ತಾರೆ. ಈ ರೀತಿ ಆಗಲಿಕ್ಕೆ ಕಾರಣಗಳನ್ನು ಹೇಳ್ತೀರಿ, ಜೊತೆಗೆ ಇಲಾಖೆ ಈ ರೀತಿ ಒಂದು ಯೋಜನೆನೇ ಇದೆ, ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಕೃತಕ ಗರ್ಭಧಾರಣ ಯೋಜನೆ ಅಂತೇಳಿ, ಈ ಯೋಜನೆಯಲ್ಲಿ ಯಾವ ರೀತಿ ಒಂದು ಅನುಕೂಲತೆಗಳು ರೈತರಿಗೆಲ್ಲ ಆಗ್ತಾ ಇದ್ದಾವೆ? ರಾಷ್ಟ್ರೀಯ ಕೃತಕ ಯೋಜನೆ ಈಗಾಗಲೇ ಮೂರು ಹಂತ ಮುಗಿದಿದೆ, ನಾಲ್ಕನೇ ಹಂತ ಈಗ ಸ್ಟಾರ್ಟ್ ಇದೆ, ಮುಂದಿನ ತಿಂಗಳ ಮುಗಿಬಹುದು, ಇನ್ನು ಎಕ್ಸ್ಟೆನ್ಷನ್ ಆದರೂ ಆಗಬಹುದು. ಈಗ ಇಷ್ಟಂತೂ ಹೇಳಿದರೆ NAIP ಅಂತ ಹೇಳ್ತೀವಿ ನಾವು ಅದಕ್ಕೆ, ರಾಷ್ಟ್ರೀಯ ಕೃತಕ ಗರ್ಭಧಾರಣ ಯೋಜನೆ. ಇದು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಇದೆ. ಇಲ್ಲಿ ನಮ್ಮ ಮೈತ್ರಿ ಕಾರ್ಯಕರ್ತರು ಅಂತಿದ್ದಾರೆ, ಒಂದೊಂದು ತಾಲೂಕಿಗೆ 5-6 ಜನ, ನಮ್ಮ ತಾಲೂಕಿಗೆ 4 ಜನ ಇದ್ದಾರೆ 70 ಹಳ್ಳಿಯಲ್ಲಿ. ಸೊ 4 ಜನ ಮನೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತ ಇದನ್ನು ನಾವು ಕೃತಕ ಗರ್ಭಧಾರಣೆ ಕೆಲಸವನ್ನು ಮಾಡಿಸಿದ್ದೀವಿ. ಮೈತ್ರಿಯವರಿಗೆ ಅವರಿಗೆ ಸರ್ಕಾರ ಇನ್ಸೆಂಟಿವ್ ರೂಪದಲ್ಲಿ ಕೊಡ್ತಿರುತ್ತೆ ಅವರಿಗೆ. ಜೊತೆಗೆ ನಾವು ಇಲ್ಲಿ ಒಳ್ಳೆಯ ವೀರಕಡ್ಡಿಗಳನ್ನು ಮಾತ್ರ ಕೆಲವೊಂದು ನಮ್ಮ ದೇಶೀಯ ತಳಿ ಉತ್ತಮ ತಳಿ ಗೀರು ಸೈವಾಲು ಥರ್ಪಾರ್ಕರ್ ಅಂತ ಒಳ್ಳೆಯ ತಳಿಯ ಅಂದರೆ ದೇಶಿ ತಳಿಗಳನ್ನು ನಮ್ಮ ಇಲ್ಲಿ ಸ್ಥಳೀಯ ತಳಿಗಳಿಗೆ ಕ್ರಾಸ್ ಮಾಡೋದು ಅಥವಾ ಲೋಕಲ್ ಅಥವಾ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಅವರ್ಣೀಯ ಜಾನುವಾರುಗಳಿಗೆ ಅದನ್ನು ಕ್ರಾಸ್ ಮಾಡೋದ್ರಿಂದ ಉತ್ತಮ ತಳಿ ಉತ್ಪಾದನೆ ಮಾಡೋದ್ರ ಜೊತೆಗೆ ಅಂದರೆ ಕ್ರಾಸ್ ಬ್ರೀಡ್ ಮಾಡೋದ್ರ ಜೊತೆಗೆ ಹಾಲು ಉತ್ಪಾದನೆ ಕೂಡ ಅನುಕೂಲ ಆಗುತ್ತೆ. ಈ ದಿಸೆಯಲ್ಲಿ ನಾವು ರೈತರ ಮನೆ ಬಾಗಿಲಿಗೆ ಸೇವೆ ಕೊಡುವಂಥ ಯೋಜನೆ ಈಗಿನ್ನೂ ಚಾಲ್ತಿಯಲ್ಲಿದೆ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮುಂದುವರಿಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೇಗೆ ಇಲ್ಲಿ ಉಚಿತವಾಗಿ ಕೃತಕ ಗರ್ಭಧಾರಣೆ ಆಗತ್ತಾ ರೈತರದೆಲ್ಲ ಎಮ್ಮೆ ಆಕಳುಗಳಿಗೆಲ್ಲ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಆಗತ್ತಂತೀರಾ, ಇಲ್ಲಿ ಏನಾರು ಇಲಾಖೆ ರೈತರಿಂದ ಚಾರ್ಜ್ ತಗೋತದೆ ಹೇಗೆ? ಯೂಶುವಲಿ ಮೈತ್ರಿಯವರು ತಮ್ಗೇನೋ ಇದಕ್ಕೆ ವೆಹಿಕಲ್ ಯಾಕಂದ್ರೆ ಸರ್ಕಾರದಿಂದ ಇರಲ್ಲ, ಮೈತ್ರಿಯವರು ಹೋದಾಗ ಮೈತ್ರಿ ತಮ್ಮದೇ ಆದಂತ ಓನ್ ವೆಹಿಕಲ್ ತಗೊಂಡು ಅಥವಾ ತಮ್ಮದೇ ಆದಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಅವ್ರು ಹೋದಾಗ ಏನೋ ಪೆಟ್ರೋಲ್ ಚಾರ್ಜ್ಗೆ 100 ರೂಪಾಯಿ ಏನೋ ತಗೋಬಹುದು. ಬಟ್ ವೀರ್ಯಕಡ್ಡಿಗೆ ಅಥವಾ ಕೃತಕ ಗರ್ಭಧಾರಣೆಗೆ ಸರ್ಕಾರದಿಂದ ಯಾವುದೇ ಇದೆಯಲ್ಲ, ಅವ್ರು ಮಾಡಿದ ಮೇಲೆ ಮೈತ್ರಿ ಕಾರ್ಯಕರ್ತರದ್ದು ಮಾಡಿದ ಮೇಲೆ ಅವರಿಗೆ ಒಂದು ಕಡ್ಡಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಯೋಜನೆ ಇದು 50 ರೂಪಾಯಿ ಕೊಡ್ತಾರೆ, ಎರಡನೇ ಕಡ್ಡಿಗೂ 50, ಮೂರು ಸಲ ಅವ್ರಿಗೆ ಕೊಡೋಕೆ ಅವಕಾಶ ಇದೆ. ಒಂದು ವೇಳೆ ಅದು ಜಾನುವಾರು ಕಟ್ಟಿದರೆ ಅದಕ್ಕೆ 100 ರೂಪಾಯಿ ಈ ಥರ ಟೋಟಲಿ 100-150 ರೂಪಾಯಿ ಕರು ಹುಟ್ಟಿದ ಮೇಲೂ ಅವ್ರಿಗೆ ಒಂದು ಇನ್ಸೆಂಟಿವ್ ಇದೆ. ಸೊ ಟೋಟಲಿ ಇದಕ್ಕೆ ಒಂದನೇ ಹಂತದಲ್ಲಿ 50 ರೂಪಾಯಿಗೊಂದು ಮೊದಲನೇ ಸಲ ಗರ್ಭ ಕಟ್ಟಿದ ಮೇಲೆ ಅದು ಗರ್ಭ ಪಾಸಿಟಿವ್ ಅಥವಾ ಅದು ಗರ್ಭ ನಿರ್ದಿಷ್ಟತೆ ಅಂತ ಗೊತ್ತಾದ ಮೇಲೆ ಅದಕ್ಕೆ 100 ರೂಪಾಯಿ, ನಾವು ಕರು ಹುಟ್ಟಿದ ಮೇಲೂ ಮತ್ತೆ 50 ರೂಪಾಯಿ, ಈಗ 200-250 ರೂಪಾಯಿ ತನಕ ಒಂದು ಪ್ರಾಣಿಯಿಂದ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮೈತ್ರಿ ಕಾರ್ಯಕರ್ತರಿಗೆ ದೊರೆಯುತ್ತದೆ. ಈಗ ಈ ಕೃತಕ ಗರ್ಭಧಾರಣೆ ಯೋಜನೆಯಲ್ಲಿ ಸಕ್ಸಸ್ ರೇಟ್ ಅಂತ ಹೇಳ್ತೀವಿ ನಾವು, ನೀವು ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡ್ತಾರೆ ನಿಮ್ಮ ಮೈತ್ರಿ ಕಾರ್ಯಕರ್ತರು, ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂದಾಜಾಗಿ ನಿಮಗೇನಾದರೂ ಆ ಬಗ್ಗೆ ವರದಿಗಳದಾವ ಹೇಗೆ? ಭಾರತ ಟ್ರಾಪಿಕಲ್ ಏರಿಯಾ ಅಂದ್ರೆ ಸ್ವಲ್ಪ ಉಷ್ಣ ಏರಿಯಾದೊಳಗೆ ಬರೋದ್ರಿಂದ ಸಾಮಾನ್ಯವಾಗಿ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಕೃತಕ ಗರ್ಭಧಾರಣೆ ಸರಾಸರಿ ಲೆಕ್ಕ 30-35% ಇದೆ, 30-35. ಸ್ವಲ್ಪ ತಂಪು ಪ್ರದೇಶ ಜಾಸ್ತಿ ಇದ್ದಲ್ಲಿ ಇದು 50% ವರೆಗೂ ಹೋಗುತ್ತೆ. ಯಾಕಂದ್ರೆ ಅದರ ಅರ್ಥ ಕ್ವಾಲಿಟಿ ಇಲ್ಲ ಅಂತಲ್ಲ, ಕ್ವಾಲಿಟಿ ಇದೆ, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಾವು ಕೃತಕವಾಗಿ ಮಾಡುವಂಥ ಸಂಖ್ಯೆ 35 ಮೇಲೆ ಏರ್ತಿಲ್ಲ. ಕೆಲವೊಂದು ಕಡೆ ಈಗ ಸ್ವಲ್ಪ ತಂಪು ಜಾಸ್ತಿ ಬೆಳಗಾಂ ಭಾಗ ಅಥವಾ ಇನ್ನಿತರ ಕೆಲವೊಂದು ಭಾಗಗಳಲ್ಲಿ 50% ತನ ಹೋಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ರಾಯಚೂರಲ್ಲಿ ಹೆಚ್ಚು ಉಷ್ಣತೆ ಇರೋದ್ರಿಂದ 30-35% ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅಷ್ಟು ಇದೆ ನಮ್ಮಲ್ಲಿ, ನೀರಾವರಿ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಚ್ಚು ಒಣ ಬೇಸಾಯದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲಿ ಮೇವು ಮತ್ತು ಅಲ್ಲಿ ಸ್ಥಳೀಯ ವಾತಾವರಣಕ್ಕೆ ಅನುಗುಣವಾಗಿನೂ ಹೆಚ್ಚಾಗಿ ಎಮ್ಮೆ ಮತ್ತು ದನ ಗರ್ಭಗಟ್ಟುವಂಥ ಸಾಧ್ಯತೆಗಳು ಇರ್ತವೆ. ಇನ್ನೊಂದು ಮತ್ತೊಂದು ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಕಂದು ರೋಗ ನಿರ್ವಹಣೆ ಕಂದು ರೋಗ ನಿರ್ಮೂಲನಾ ಯೋಜನೆ ಅಂತಕ್ಕಂಥದ್ದು ಸುಮಾರು ವರ್ಷದಿಂದ ಪ್ರಾರಂಭವಾಗಿದೆ. ಹೇಗೆ ಇದಕ್ಕೆ ಇಲಾಖೆ ಸ್ಪಂದಿಸ್ತಾ ಇದೆ, ರೈತರು ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಹೇಗೆ ನಡೆದಿದೆ ಇಲ್ಲಿ, ಈ ಒಂದು ಯೋಜನೆಯ ಮಹತ್ವ ಏನು, ಯಾಕೆ ಇದು ಅಷ್ಟು ಮಹತ್ವ ಪಡಿತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಕಂದು ರೋಗಕ್ಕೆ ನಾವು ಬ್ರುಸೆಲ್ಲಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಣ್ಣು ಪ್ರಾಣಿಗಳಲ್ಲಿ ಅಥವಾ ಹೆಣ್ಣು ಆಲಿಂಡೋ ಪ್ರಾಣಿಗಳಲ್ಲಿ ಸ್ವಲ್ಪ ಜಾಸ್ತಿ ಇದು. ಅದು ತಾಯಿಯಿಂದ ಹುಟ್ಟಿದ ಕರುವಿಗೆ ಕೂಡ ವರ್ಗಾವಣೆ ಆಗುತ್ತೆ ರೋಗ. ಅದನ್ನು ಮುನ್ನೆಚ್ಚರಿಕರವಾಗಿ ನಾವು 4-8 ತಿಂಗಳ ಒಳಗಿನ ಕರುಗಳಿಗೆ ನಾವು ಕಂದು ರೋಗ ಲಸಿಕೆಯನ್ನು ಹಾಕ್ತೀವಿ. ವರ್ಷದಲ್ಲಿ ಈಗ 1 ವರ್ಷದ ಟಾರ್ಗೆಟ್, ಉದಾಹರಣೆಗೆ ಮಾನವಿಗೆ 5,000 ಇದ್ದಾಗ ಒಂದು ಸಲಕ್ಕೆ ಟಾರ್ಗೆಟ್ ನಮಗೆ 1700 ಅಂದಾಜಾಗತ್ತೆ. 1700 ಅಂದಾಗ 1500-1600 90%ವರೆಗೂ ನಾವಿಲ್ಲಿ ಕಂದು ರೋಗಕ್ಕೆ ಹುಟ್ಟಿದ ಕರು 4 ತಿಂಗಳ ನಂತರದ ಕರುಗಳಿಗೆ ಲಸಿಕೆ ಹಾಕಿದ್ದೀವಿ. ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಇದೆ. ಅದರಿಂದ ಮುಂದೆ ಬರುವಂತಹ ರೋಗದಿಂದ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಕ್ಕೆ ಅಥವಾ ದೊಡ್ಡ ಪ್ರಾಣಿಗಳದ್ದು, ಯಾಕಂದ್ರೆ ಇದು ಒಂಥರ ಕಾಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ, ಅಂಟು ರೋಗ, ಒಂದು ಪ್ರಾಣಿಗಳಿಂದ ಮನುಷ್ಯರಿಗೆ ಕೊಡುವಂತಹ ಹರಡುವಂತಹ ರೋಗ ಇದು. ಚಾಲಿ ಉಣ್ಣುವಂತಹ ದನಗಳಲ್ಲಿ ಅದು ರೋಗ ಇತ್ತು, ಎಮ್ಮೆ ಅಥವಾ ಆಕಳಲ್ಲಿ ಇದ್ದಾಗ ಅದರಲ್ಲಿಂದ ಹಾಲು ಮನುಷ್ಯರು ಉಪಯೋಗ ಮಾಡೋದ್ರಿಂದ ಹಾಲಿನ ಮೂಲಕ ಮನುಷ್ಯರಿಗೆ ಕೊಡುವಂತ ಮನುಷ್ಯರಿಗೂ ಕೂಡ ಹಬ್ಬುವಂತಹ ರೋಗ. ಇದರಿಂದ ದನಗಳಲ್ಲಿ ಬರಡುತನ ಬರುತ್ತೆ, ಆಮೇಲೆ ಮನುಷ್ಯರಲ್ಲಿ ಕೂಡ ಬರಡುತನ ಆಗತ್ತೆ, ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಕೂಡ ಇದರ ಬರಡುತನ ಲಕ್ಷಣಗಳು ಕಾಣ್ತವೆ. ಆ ದಿಶೆಯಲ್ಲಿ ನಾವು ಇದನ್ನು ಬಹಳ ಮುಖ್ಯವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಹೆಚ್ಚಿನ ಆದ್ಯತೆ ಕೊಟ್ಟು ವರ್ಷದಲ್ಲಿ ಅಂದರೆ ನಾಲ್ಕು ತಿಂಗಳ ಕರು, 4-8 ತಿಂಗಳು ಎಲ್ಲ ಹೆಣ್ಣು ಕರುಗಳಿಗೆ, ಗಂಡು ಕರುಗಳಿಗೆಲ್ಲ ಹೆಣ್ಣು ಕರುಗಳಿಗೆ ಮಾತ್ರ ಲಸಿಕೆ ಹಾಕಿಸಿ ರಕ್ಷಣೆ ಮಾಡುವಂತಹ ಯೋಜನೆ ಈಗ ಚಾಲ್ತಿಯಲ್ಲಿದೆ, ಇನ್ನೂ ನಡೆದಿದೆ ಅಂತ ನಾನು ಹೇಳಿದೆ. ಲಸಿಕೆಯನ್ನು ಮುಂಜಾಗ್ರತೆ ಟ್ರೀಟ್ಮೆಂಟ್ ಮಾಡಬಹುದು. ಟ್ರೀಟ್ಮೆಂಟು ನನಗೆ ಅಷ್ಟೊಂದು 90% ಕೊಡತ್ತಂತಿಲ್ಲ, ಸ್ವಲ್ಪ ಸಕ್ಸೆಸ್ ರೇಟ್ ಇದೆ, ಆದರೆ ಲಸಿಕೆ ಪರ್ಯಾಯ ಬೆಟರ್, ಒಳ್ಳೆಯದು ಅಂತ ನಾನು ಇದು ಕೇಳಿದೆ. ಇಲಾಖೆಯಿಂದ ಲಸಿಕೆಯನ್ನು ವರ್ಷದಲ್ಲಿ 2 ಸಲ ಹಾಕಿಸ್ತಾ ಇರ್ತಿದ್ದು ಬ್ರುಸೆಲಸಿಸ್ ವಿರುದ್ಧ ಲಸಿಕೆ ನಿಮ್ಮಲ್ಲಿ? 4-5 ತಿಂಗಳಿಗೆ ಒಂದು ಹಂತದಲ್ಲಿ ನಾವು ಹಾಕ್ತಿರ್ತೀವಿ. ಮಾನವಿಗೆ 5,000 ಟಾರ್ಗೆಟ್ ಇದ್ದಾಗ ನಾನೀಗ ಬಂದು 8 ತಿಂಗಳಾಯಿತು, ಈಗ ಒಂದು ರೌಂಡ್ ನಾನು ಹಾಕ್ಸಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆ ಒಂದು ರೌಂಡ್ ಆಗಿತ್ತು, ನೆಕ್ಸ್ಟ್ ಮುಂದೆ ಇನ್ನೊಂದು ರೌಂಡ್ ಏಪ್ರಿಲ್ ಮೇದಲ್ಲಿ ಮತ್ತೆ ಬಂದಾಗ ನೆಕ್ಸ್ಟ್ 3ನೇ ರೌಂಡ್ ಹಾಕ್ತೀವಿ. ಇನ್ನು ಒಂದು ಪ್ರಶ್ನೆ ಏನಂತಂದರೆ, ರೈತರಲ್ಲಿ ಸಾಮಾನ್ಯವಾಗಿ ಜಾನುವಾರು ಗರ್ಭ ಧರಿಸಿದಂಥ ಜಾನುವಾರುಗಳು ಇನ್ನೇನು 8 ದಿವಸ 10 ದಿವಸ ಪೂರ್ತಿ ದಿನ ತುಂಬಿಟ್ಟಿರುತ್ತೆ, ಇಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ದಿನ ತುಂಬಿ ಒಂದು 15 ದಿವಸ ಆದರೂ ಆಕಳು ಎಮ್ಮೆಗಳು ಇಳಿದೇ ಇಲ್ಲ, ಗರ್ಭಾವಸ್ಥೆಯಲ್ಲಿ ಹಾಗೆ ಇರ್ತವೆ. ಆಮೇಲೆ ಮಲೆಯಲ್ಲಿ ರೈತರು ಹೇಳೋದು, ಇಲ್ರಿ ಇಳಿಯವಲ್ದು, ಒಟ್ಟ ಮಲೆ ಎಲ್ಲ ಉಬ್ಬಿಟ್ಟಿದೆ, ಹಾಲು ಉಬ್ಬಿದಾವೆ, ಹಲ ಹಾಲು ದಾರೆ ಬಂದಿದೆ, ಮಲೆಯಿಂದ ಹಾಲು ಬೀಳಾಕತ್ತಿದ್ದಾವೆ, ಆದರೆ ಕರು ಬರ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ. ಈ ರೀತಿ ಆದಾಗ ರೈತರು ಗಾಬರಿಗೊಂಡು ಬಿಡ್ತಾರೆ, ಏನು ಇದೀವಿತನ ಇಲ್ಲಲ್ಲ, ಏನು ಮಾಡಬೇಕು, ಹಾಲೆಲ್ಲ ಸೋರಾಕತ್ತೆ ಮಲೆಯಲ್ಲಿ, ಕೆಸಲೆಲ್ಲ ದಪ್ಪ ಆಗಿಬಿಟ್ಟಿದೆ ಅಂತಕ್ಕಂಥದ್ದು. ಯಾಕೆ ಈ ರೀತಿ ಆಗುತ್ತೆ, ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಈ ಸಮಸ್ಯೆ ಏನಂತೀರಿ? ಅದು ಮುಖ್ಯವಾಗಿ ಇಲ್ಲಿ ಅಶಕ್ತತೆ ಮೇನ್ ಕಾರಣ. ಯಾಕಂದ್ರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಲೆವೆಲ್ ಮೇವಿನಲ್ಲಿ ಅಷ್ಟು ಸರಿಯಾಗಿ, ಅದಕ್ಕೆ ಮ್ಯಾಂಗನೀಸ್ ಬೇರೆ ಬೇರೆ ಲವಣಾಂಶಗಳ ಕೊರತೆಯಿಂದ ಅದು ಗರ್ಭಚೀಲ ಸರಿಯಾಗಿ ಬೆಳೆಯದೇ ಇರುವುದು ಒಂದು. ಆಮೇಲೆ ಗರ್ಭಕೋಶ ಓಪನ್ ಆಗಬೇಕಲ್ಲ, 9 ತಿಂಗಳಿಗೆ ಸರಿಯಾದ ಸಮಯಕ್ಕೆ ಓಪನ್ ಆಗದೇ ಇದ್ದಾಗ ಇಂಥ ಸಮಸ್ಯೆಗಳು ಬರ್ತವೆ. ಅದು ಟೈಮ್ ಮೀರ್ತು ಅಂದ್ರೆ ಒಂದೊಂದ್ಸಲ ಕರು ತಾಯಿಯ ಹೊಟ್ಟೆಯಲ್ಲಿ ಸಾಯುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವೇನು ಮಾಡ್ತೀವಿ, ಅದು ಹೆರಿಗೆ ಆಗುವ ಮುಂಚೆ 1 ತಿಂಗಳಿಂದ ಸ್ವಲ್ಪ ಪೌಷ್ಟಿಕ ಆಹಾರ, ಒಳ್ಳೆಯ ಮೇವು, ಅದರ ಜೊತೆಗೆ ನಾವು ಕಾನ್ಸಂಟ್ರೇಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಅಂಥದ್ದನ್ನು ಕೊಡೋದ್ರಿಂದ ಇದನ್ನು ಪರಿಹಾರ ಮಾಡ್ಬೋದು. ಜೊತೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿನೂ ಕೂಡ ರೈತರು ವಹಿಸಬೇಕು ಆ ಸಮಯದಲ್ಲಿ. ಸೊ ಒಳ್ಳೆ ಅದನ್ನು ಬೆಡ್ಡಿಂಗ್ ಮೆಟೀರಿಯಲ್ ಆಗ್ಬೋದು ಅಥವಾ ಅದಕ್ಕೆ ಕುಳಿತುಕೊಳ್ಳೋಕೆ ಮಾಡೋಕೆ ಎಲ್ಲ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಿದ್ರೆ ಒಳ್ಳೆಯ ಸದೃಢಕರ ಪರ್ಯಾಯಕ್ಕೆ ಸಾಧ್ಯ ಇದೆ. ಮೇವು ಮುಖ್ಯ, ಅದರಲ್ಲಿ ಹಸಿರು ಮೇವು ಒಣ ಮೇವು ಮಿಶ್ರಿತ ಎರಡೂ ಸಮತೋಲಿತ ಆಹಾರ ಹಾಕಿದ್ರೆ ಇಂಥ ಸಮಸ್ಯೆಗಳು ಭಾಳ ಕಡಿಮೆ. ಒಂದು ವೇಳೆ ಆದ್ರೂ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಸಮೀಪಿರುವಂಥ ಪಶುವೈದ್ಯಕೀಯ ಸಂಸ್ಥೆಯನ್ನು, ಡಾಕ್ಟರ್ನ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಬೇಕು. ಆದರೆ ಅವರಿಂದ 9ನೇ ತಿಂಗಳಲ್ಲಿ ಹಂತದಲ್ಲಿ ಇರುವಾಗ ಅವರು ಸ್ವಲ್ಪ ವೈದ್ಯರ ಸಲಹೆ ಮೇರೆಗೆ ಉತ್ತಮ ಮೇವು ಅಥವಾ ಏನು ಕೊಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಅಥವಾ ನಮ್ಮಲ್ಲಿ ನಮ್ಮ ಇಲಾಖೆಯೊಳಗೆ ಮಿನರಲ್ ಮಿಕ್ಸರು ಅಥವಾ ಬೇರೆ ಇಂಜೆಕ್ಷನ್ಸ್ ಇರ್ತವೆ, ಟಾನಿಕ್ ಇಂಜೆಕ್ಷನ್ಸ್, ಅದನ್ನು ತಗೊಂಡ್ಬಿಟ್ರೆ ಸ್ವಲ್ಪ ಸರಳವಾಗಿ ಅದು ಹೆರಿಗೆ ಆಗತ್ತೆ, ಯಾವುದು ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥ ಮಾತು ನಾನು ಹೇಳ್ತೀನಿ. ಇನ್ನು ಇಲಾಖೆಯಿಂದ ಏನಾದರೂ ಹೈನು ಸಾಕಾಣಿಕೆ ಅಂದರೆ ಎಮ್ಮೆ ಆಕಳು ಸಾಕಾಣಿಕೆ, ಕುರಿ ಸಾಕಾಣಿಕೆದಾರಿಗೆ ಏನಾದರೂ ಯೋಜನೆಗಳಿದಾವ ನಿಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥದ್ದು, ಏನಾದರೂ ಪರಿಕರಗಳನ್ನ ಕೊಡ್ತಕ್ಕಂಥ ಯೋಜನೆಗಳು ರೈತರಿಗೆ ನೇರವಾಗಿ ಕೊಡ್ತಕ್ಕಂಥದ್ದು ಏನಾರು ಇದೆಯಾ? ಜಾನುವಾರುಗಳಿಗೆ ನಾವು ಇತ್ತಾಗಲೇ ಹೇಳಿದ್ದೇವಲ್ಲ, ಸ್ವಲ್ಪ ಗರ್ಭಿರುವಂಥ ಪ್ರಾಣಿಗಳಿಗೆ, ಒಳ್ಳೆ ಎತ್ತುಗಳಿಗೆ ಮ್ಯಾಟ್ಗಳನ್ನು ಕೊಡ್ತೀವಿ. ಎಸ್ ಸಿ ಎಸ್ ಟಿಗೆ 90% ಸಬ್ಸಿಡಿ ಧನದಲ್ಲಿ ನಾವು ಮ್ಯಾಟ್ಗಳನ್ನು ಕೆಲವೊಂದು ಕಡೆ ಕೊಟ್ಟಿದ್ದೀವಿ. ಅದು ಎಲ್ಲರಿಗೂ ಸಿಗತ್ತಂತಲ್ಲ, ಎಷ್ಟೋ ಒಂದು ಟಾರ್ಗೆಟ್ ಇರುತ್ತೆ, 10-12 ಅಂತಿದ್ದ. ಚಾಪ್ ಕಟರ್ ಇತ್ತೀಚೆಗೆ ಬಂದಾಗಿದೆ ಅದು, ಅದರದ್ದು ರೇಟು ಮಾರ್ಕೆಟ್ ರೇಟು ಮತ್ತು ಅದಕ್ಕೆ ಡಿಫ್ರೆನ್ಸ್ ಭಾಳ ಆಗಿದೆ. 50% ಇದರಲ್ಲಿ ಚಾಪ್ ಕಟರ್ ಕೊಡ್ತಾರೆ, ಬೇಡಿಕೆ ಅನುಗುಣವಾಗಿ ನಾವು ತಗೋಬಹುದು. ಬಟ್ ಭಾಳಷ್ಟು ಜನ ರೈತರು ಏನಂತಾರೆ, ಮಾರ್ಕೆಟಲ್ಲಿ ತಗೊಳ್ಳೋದು ನಿಮ್ಮದು ಎರಡು ಸಮಾನ ಇದೆ, ಅದಕ್ಕೆ ನಮಗೆ ಯಾಕಂದ್ರೆ ಗೌರ್ಮೆಂಟ್ ಕೊಟ್ಟದ್ದನ್ನು ಇದನ್ನೇ ಅಂತ ತಗೋಬೇಕಾಗತ್ತೆ, ನಮಗೆ ಇಚ್ಛೆ ಇರುವಂಥ ನಾವು ತಗೊಳ್ತೀವಿ ಅನ್ನೋದರಿಂದ ನಾವು ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿಲ್ಲ. ಒಂದು ವೇಳೆ ಬೇಡಿಕೆ ಬಂದರೆ ಅದನ್ನು ಸರ್ಕಾರ ತಿಳಿಸಿದ್ರೆ 50% ಸಹಾಯಧನದಲ್ಲಿ ಅದನ್ನು ಕೊಡ್ತಾರೆ. 30,000 ಅಂದರೆ ಸುಮಾರು 16-16.5 ಸಾವಿರ ರೂಪಾಯಿ 50% ರೇಟಲ್ಲಿ ಆರ್ ಕೆ ಕೆಲವೊಂದು ಯೋಜನೆಗಳಿಗೆ ಕೊಡ್ತಿದ್ದಾರೆ. ಸದ್ಯಕ್ಕಂತೂ ಇಲ್ಲ ನೋಡು, ನೆಕ್ಸ್ಟ್ ಮುಂದೆ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೆಯದು ಡಾಕ್ಟರ್ ಪೋಮ್ ಸಿಂಗ್ ಅವರು, ಇದುವರೆಗೆ ಕೆಲವೊಂದಿಷ್ಟು ವಿಚಾರವನ್ನು ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಕೊನೆಯದಾಗಿ ಏನು ಹೇಳ್ತೀರಿ, ಯಾಕಂದರೆ ಏನು ಜಾನುವಾರು ಸಂಪತ್ತು ಮೂಲಭೂತವಾದಂಥ ಸಂಪತ್ತು ರೈತರಿಗೆ, ಇತ್ತೀಚೆಗೆ ಭಾಳಷ್ಟು ಜಾನುವಾರು ಸಂಖ್ಯೆ ಕಡಿಮೆ ಆಗ್ತಾ ಇದೆ, ರೈತರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ, ಜಾನುವಾರು ಇಲ್ಲಾಂದರೆ ಕೃಷಿನೇ ಇಲ್ಲ, ನಮ್ಮ ಬದುಕ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಜಾನುವಾರು ಸಂಖ್ಯೆನ ಜಾಸ್ತಿ ಮಾಡಬೇಕಾಗಿದೆ ನಮ್ಮ ರೈತ ಬಾಂಧವರು. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಒಂದು ಸಂದೇಶವನ್ನು ಏನು ಕೊಡ್ತೀರಿ ನಮ್ಮ ರೈತರಿಗೆ? ಭಾರತ ರೈತ ಪ್ರಧಾನ ದೇಶ, ನಿಮ್ಗೆ ಗೊತ್ತಿದ್ದಂಥ ಮಾತಿದೆ. ಆದರೆ ರೈತರ ಬೆನ್ನೆಲುಬಾಗಿ ಜಾನುವಾರುಗಳು ಬೇಕು, ಅನಿವಾರ್ಯ. ನಾವು ಎಷ್ಟೋ ಯಂತ್ರೋಪಕರಣಕ್ಕೆ ಹೋದರೂ ಜಾನುವಾರುಗಿರಲಾರ್ದ ಗತಿನೇ ಇಲ್ಲ. ಪ್ರತಿಯೊಂದು ಚಟುವಟಿಕೆಗಳಿಗೆ ಜಾನುವಾರುಗಳ ಪಾತ್ರ ಬಹಳ ಮುಖ್ಯ ಇದೆ. ಆ ದಿಶೆಯಲ್ಲಿ ಜಾನುವಾರು ಸಂಖ್ಯೆಯನ್ನು ವೃದ್ಧಿಸಬೇಕಾದ್ರೆ ಕೆಲವೊಂದು ಜಾನುವಾರು ನಿಯಂತ್ರಣ ಕಾಯ್ದೆಗಳನ್ನು ಸಾಕಷ್ಟು ಸರ್ಕಾರಗಳು ಅದನ್ನು ಪ್ರಯತ್ನ ಮಾಡ್ತಿದ್ದಾವೆ. ಆ ದಿಶೆಯಲ್ಲಿ ಹೆಚ್ಚು ಜಾನುವಾರುಗಳನ್ನು ಸಾಕಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಎಮ್ಮೆ ಮತ್ತು ದನದ ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕಂದ್ರೆ ರೈತರಿಗೆ ಏನಾಗ್ತಿದೆ, ಅದು ಮೇಂಟೈನ್ ಮಾಡುವಂಥದ್ದು ನಿರ್ವಹಣೆ ಭಾಳ ಕಷ್ಟ ಆಗಿಬಿಟ್ಟೈತಿ. ಸೊ ಹೊರಗಿನ ಮಾರ್ಕೆಟ್ ರೇಟ್ಗಿಂತಲೂ ಇದು ಜಾಸ್ತಿ ಆಗಿರೋದ್ರಿಂದ ಬಡ ರೈತರು ಈಗ ಒಳ್ಳೆ ಹಾಲು ಕೊಡುವಂತ ಎಮ್ಮೆ ಅಥವಾ ಆಕಳನ್ನು ಸಾಕೋದು ಕಷ್ಟ ಆಗಿದೆ. ಈ ದಿಶೆಯಲ್ಲಿ ಆದರೂ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿ ಹೆಚ್ಚು ಹೆಚ್ಚು ದೇಶೀಯ ಒಳ್ಳೆಯ ತಳಿಗಳನ್ನು ಸಾಕು, ವಿದೇಶಿ ತಳಿಗಳಿಗಿಂತಲೂ ದೇಶಿ ತಳಿಗಳನ್ನು. ಯಾಕಂದ್ರೆ ನಾವು ಹಿಂದೆ ಇದನ್ನ ಕೇಳಿರ್ತೀವಿ, ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತಿದ್ವಿ, ಈಗ ಬಂಗಾರ ರೇಟ್ ಬೇರೆ ಆಗಿದೆ. ಆದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ಸ್ವ ಇಚ್ಛೆಯಿಂದ ಆಮೇಲೆ ಸ್ವತಃ ಮಾಲೀಕ ನಿಂತು ಏನಾದರೂ ಜಾನುವಾರುಗಳನ್ನು ಅಥವಾ ಎಮ್ಮೆಯನ್ನು ಅಭಿವೃದ್ಧಿ ಪಡಿಸೋಕೆ ಪ್ರಯತ್ನ ಮಾಡಿದ್ರೆ ನಿಜವಾಗಿಯೂ ಅದರ ಲಾಭ ಇದೆ, ಅನುಕೂಲ ಇದೆ. ಆ ಹೈನುಗಾರಿಕೆಗೆ ಬೇಡಿಕೆನೇ ಜಾಸ್ತಿ ಇದೆ, ಹೈನುಗಾರಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಹಾಲಿನ ಬೇಡಿಕೆ ಯಾವಾಗಲೂ ಇದ್ದೇ ಇರುತ್ತೆ. ಒಳ್ಳೆ ಹಾಲು ಉತ್ಪಾದನೆ ಮಾಡೋಕ್ಕೆ ರೈತರು ಈ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಕಷ್ಟನೂ ಪಡಬೇಕು ಅವರು, ಪಟ್ಟರೆ ಆರ್ಥಿಕವಾಗಿ ರೈತ ಮುಂದೆ ಬರೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಒಳ್ಳೆಯದು ಡಾಕ್ಟರ್ ಭೋಮ್ ಸಿಂಗ್ ಅವರು, ಇದುವರೆಗೆ ಒಳ್ಳೆಯ ವಿಚಾರಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಇದುವರೆಗೆ ಮಾನ್ವಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಬರುವ ಪ್ರಮುಖ ಸಮಸ್ಯೆಗಳು ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಯೋಜನೆಗಳ ಕುರಿತು ಮಾನ್ವಿ ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪೋಮ್ ಸಿಂಗ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಜ್ಜೆ 2,050 ರೂಪಾಯಿಗಳು, ಕಡಲೆಕಾಳು 4,800 ರೂಪಾಯಿಗಳು, ಹತ್ತಿ ಹೈಬ್ರಿಡ್ ಕನಿಷ್ಠ 6,200 ರೂಪಾಯಿಗಳಿಂದ ಗರಿಷ್ಠ 7,100 ರೂಪಾಯಿಗಳವರೆಗೆ, ಶೇಂಗಾ ಗೊಂಗ್ರಿ 4,999 ರೂಪಾಯಿಗಳಿಂದ 5,735 ರೂಪಾಯಿಗಳವರೆಗೆ, ಹೈಬ್ರಿಡ್ ಜೋಳ 1,500 ರೂಪಾಯಿಗಳು, ಭತ್ತ ರಾಜಹಂಸ 1,352 ರೂಪಾಯಿಗಳು, ಭತ್ತ ಸೋನಮಸೂರಿ 1,719 ರೂಪಾಯಿಗಳಿಂದ 2,606 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 4,767 ರೂಪಾಯಿಗಳಿಂದ ಗರಿಷ್ಠ 10,186 ರೂಪಾಯಿಗಳವರೆಗೆ. ಈಗ ಕೇಳಿ ಲಿಂಕ್ಸ್ಗೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಒಣಮೆಣಸಿನಕಾಯಿ 7,000 ರೂಪಾಯಿಗಳಿಂದ 12,600 ರೂಪಾಯಿಗಳವರೆಗೆ, ಭತ್ತ ಹಳೆ ಸೋನೆ ಮಸೂರೆ ಕನಿಷ್ಠ 2,340 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:18. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಭಾಗವಹಿಸುವವರು ಸಿಂಧನೂರು ತಾಲೂಕಿನ ಭೋಗಾಪುರ ಗ್ರಾಮದ ರೈತರಾದ ಶಿದಾನಂದಪ್ಪ ಅವರ ನವಣೆ ಬೇಸಾಯ ಯಶೋಗಾಥೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯನ್ನ ಬೆಳೆದಂತಹ ಚಿದಾನಂದಪ್ಪ ಅವರು, ಇವರು ಸಿಂಧೂರು ತಾಲೂಕಿನ ಭೋಗಾಪುರ ಗ್ರಾಮದ ರೈತರು. ಕಾರ್ಯಕ್ರಮದಲ್ಲಿ ಅವರ ನವಣೆ ಬೆಳೆಯ ಬೇಸಾಯದ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಯಾವ ರೀತಿ ಲಾಭ ಪಡೆದಿದ್ದಾರೆ ನವಣೆಯನ್ನ ಬೆಳೆದು, ನವಣೆ ಬೆಳೆದು ಹೇಗೆ ಅನಿಸ್ತಾ ಇದೆ ಅವರಿಗೆ ಅಂತಕ್ಕಂತ ವಿಚಾರ. ಚಿದಾನಂದಪ್ಪ ಅವರು ಎಷ್ಟು ವರ್ಷದಿಂದ ನವಣೆಯನ್ನ ಬೆಳೀತಾ ಇದ್ದೀರಿ ತಾವು? ಸರ್ ನಮಸ್ಕಾರ. ನಾವು 6-7 ವರ್ಷದಿಂದ ನವಣೆ ಬೆಳೆ ಬೆಳಿತಿದ್ವಿ ಸರ್. ನಾವು ವರ್ಷ 2-3 ಎಕರೆ ಮಾಡ್ತಿದ್ವಿ ಸರ್. ಮೊದಲ ನವಣೆ ಬೇಸಾಯಕ್ಕೆ ಬಂದದ್ದು ಬಹಳಷ್ಟು ನಿಮಗೆ ಹೇಗೆ ಖುಷಿ ತಂತ ನವಣೆ ಬೇಸಾಯ ನಿಮಗೆ? ಖುಷಿ ತಂತ್ರ ಸರ್ ಅದ. ವರ್ಷ ಎರಡು ಎರಡೂವರೆ ಎಕರೆ ಮಾಡ್ತೀವಿ ಸರ್. ಬಹಳಷ್ಟು ರೈತರು ನವಣೆ ಬೇಸಾಯ ಮಾಡೋದಿಲ್ಲ, ಈಗ ನಿಮ್ಮ ಭಾಗದಲ್ಲಿ ಹೇಗೆ ನವಣೆ ಬೇಸಾಯ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರ? ಬರ್ತಾರ ಸರ್, ಇತ್ತಲ ಈಗ ಎಲ್ಲ ನವಣೆ ಬೇಸಾಯ ಮಾಡ್ತಾರ ಸರ್. ಕಡೆಗೆಲ್ಲ ಇದು ಲಾಭದಾಯಕ ಬೆಳೆ ಸರ್ ಇದೆ. ಖರ್ಚು ಏನಿಲ್ಲ ರೀ. ಎರಡು ಎಕರೆ ನವಣೆಯಲ್ಲಿ ತಾವು ಯಾವ ತಳಿಯನ್ನ ಹಾಕ್ತೀರಿ? ಬೇಸಾಯವನ್ನ ಭೂಮಿ ಸಿದ್ಧತೆ ಹೇಗ್ ಮಾಡ್ಕೋತೀರಿ? ಜೊತೆಗೆ ಹೇಗೆ ಬಿತ್ತನೆ ಮಾಡ್ತೀರಿ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ. ನಾವು ಊರ್ತೀವಿ ಸರ, ನೀರಿರೋದ್ರಿಂದ ಊರ್ತೀವಿ ಸರ್. ಇದಕ್ಕೇನ್ ಬಹಳ ನೀರ್ ಬೇಕಾಗಿಲ್ಲ ಸರ್. ಎರಡು ಎಕರೆ ಹತ್ತು ಸೇರ್ ಬೀಜ ಬೇಕು ಸರ್. ನಾವ ನಮ್ಮಲ್ಲೇ ರೈತರ ತಲೆ ನಾವ್ ಇದ್ ಮಾಡ್ತೀವಿ ಸರ್. ಬೀಜ ಪ್ಯಾಕೆಟ್ ಅಂತಾರಲ್ರಿ, ಚಲೋ ಬೀಜ ಮರನೆವಣೆ ಅಂತ ಬರ್ತಾವ್ರಿ ಸರ್. ಅದು ಗೇಣು ಗೇಣು ತೆನೆ ಬಿಡ್ತೀರಿ. ಹತ್ತು ಸೇರ್ ಬೇಕಾತ್ರಿ ಒಂದ್ ಎರಡು ಎಕರೆ. ಹೇಗೆ ಸಾಲದು ಹೇಗ್ ಬಿಡ್ತೀರಿ? ಎಷ್ಟ ಅಂತ ಇಂಚು ಎಷ್ಟು ಫೂಟ್ ಸಾಲ ಬಿಟ್ಟು ಹಾಕ್ತೀರಿ? 14 inch ರೀ, ಒಂದ್ ಸಾಲಿಂದ ಸಾಲಿಗೆ 14 inch ರೀ. 14 inch ಸಾಲಿಂದ ಸಾಲಿಗೆ ರೀ. ನಾವ್ ಊರ್ತೀವ್ರಿ, ಒಂದ್ ಚೋಟಿಗೊಂದ್ ಚೋಟಿಗೊಂದ್ ಊರ್ತೀವ್ರಿ. ಸಾಲನ್ನು ಕೊರೆದು ಸಾಲಲ್ಲಿ ಊರಿಸ್ತಾ ಇದ್ದೀರಿ? ಹೌದು ಸರ್, ಎತ್ತಲೆ ಎಡೆ ಕುಂಟೆಲೆ ಸಾಲ ಬಿಟ್ರೆ ಊರ್ತೀವಿ ಸರ್. ನಾವು ಚೋಟ್ ಚೋಟಿಗೆ ಎರಡು ಮೂರು ಕಾಳು ಹಾಕ್ತಿವಿ ಸರ್. ಅದು ಬೇಸ್ ಉಂಡು ಉಂಡಾಗಿ ಬಂದು ನಾಳೆ ಸ್ವಲ್ಪ ಮೊದಲಕ್ಕೆ ಗೊಬ್ಬರ ಹಾಕಿರ್ತೀವಿ ಸರ್, ತಿಪ್ಪಿ ಗೊಬ್ಬರ. ಇದಕ್ಕೆ ಸರ್ಕಾರಿ ಗೊಬ್ಬರ ಏನ್ ಬೇಕಾಗಿಲ್ಲ ಸರ್. ಏನ್ ಹಾಕಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಡಿ ಎ ಪಿ ಹಾಕಿದ್ರೆ ನಡೀತು ಸರ್. ಡಿ ಎ ಪಿ ಸ್ವಲ್ಪ ಹೀರೆ ಹಾಕ್ತಿವಿ ಸರ್ ಎಣ್ಣೆ ಗೊಬ್ಬರ ಅಂತೇಳಿ. ಯಾವ ತಿಂಗಳಲ್ಲಿ ನೀವು ಕಾಳನ್ನ ಉರಿಸ್ತೀರಿ ನವಣೆಯನ್ನ ಬೇಸಾಯ? ರೋಣಿತತಿ ಅಂದ್ರೆ ಬೀಜ ಮಳೆ ಅಂತ ಸರ್. ನಮಗೆ ರೋಣಿತತಿ ಅಂದ್ರೆ ಮೇ ತಿಂಗಳ ಕೊನೆ ವಾರದಲ್ಲಿ ಬರುತ್ತಾರೆ. ಕೊನೆ ವಾರದಾಗ ಬರ್ತೀವಿ ಸರ್. ನಾವು ತತಿ ಲೆಕ್ಕ ರೋಣಿ ಮಳೆ ಕಲ್ತು ಒಂದ್ 4 ದಿವಸದಾಗ ಊರ್ತೀವಿ ಸರ್. ಊರ್ತೀವ್ರಿ, ಒಂದ್ ಸ್ವಲ್ಪ ಮೊದ್ಲೆಕ್ಕ ತಿಪ್ಪಿ ಗೊಬ್ಬರ ಏರಿರ್ತೀವಿ, ಆಮೇಲೆ ಊರ್ತೀವಿ. ಎಡಿ ಹೊಡೆದು ಸ್ವಲ್ಪ ಡಿ ಎ ಪಿ ಈರ ಹಾಕ್ತಿವ್ರಿ ಸ್ವಲ್ಪ, ಒಂದ್ ಚೀಲ ರೀ. ಕಾಳನ್ನ ಹೇಗೆ ಒಣ ಮಣ್ಣಲ್ಲಿ ಊರಿಸ್ಬಿಡ್ತೀರಿ ಕಾಳು? ಹೌದು ಸರ್, ಒಣ ಮಣ್ಣಲ್ಲಿ ಊರ್ತೀವಿ ಸರ್. ಯಾಕೆ ಕಾಳು ಬಾಳ ಸಣ್ಣ ಇರುತ್ತ? ಒಣ ಮಣ್ಣಲ್ಲಿ ಉರಿಸಿ ಮತ್ತ ಆಮೇಲೆ ನೀರನ್ನ ಕೊಟ್ಟ ಮೇಲೆ ಅಥವಾ ಹಸಿ ಮೇಲೆ ಬಂದ್ ಬಿಡ್ತಾ ಮಳೆ ಮೇಲೆ ಅಥವಾ ನೀರನ್ನ ಬಿಡ್ತೀರ? ಇಲ್ಲ, ನೀರು ಒಂದ್ ಎರಡನೇ ನೀರಿಗೆ ನಾಟಿ ಬಿಡ್ತು ಸರ್. ಎರಡನೇ ನೀರಿಗೆ ನಾಟ್ತದ? ಎರಡನೇ ನೀರಿಗೆ ನಾಟಿ ಬಿಡ್ತೀರಿ. ನಾಟಿಂದ ನೀರ್ ಬಾಳ ಬೇಕಾಗಿರಲ್ ಸರ್. ಕಾಳು ಸಣ್ಣ ಇರತ್ತ, ಮ್ಯಾಗ ನೀರ್ ಬಿಟ್ಟ ಮೇಲೆ ಮಣ್ಣೆಲ್ಲ ತುಂಬಿಕೊಂಡ್ಬಿಟ್ಟು ಮಣ್ಣು ಜಾಸ್ತಿ ಆಗಿ ಏನಾಗಲ್ಲ ಸರ್. ಏನಾಗಲ್ಲ ಸರ್, ನಾಟಿ ಬಿಡ್ತು ಸರ್ ಅದು. ಅಂದ್ರೆ ಈ ಕಾಳನ್ನು ಊರ್ಬೇಕಾದ್ರೆ ನಿಮ್ಮ ಎರಡು ಬಳ್ಳಿ ಕಾಳು ಎಷ್ಟು ಬರ್ತಾವ ಅಷ್ಟು ಕಾಳನ್ನ ಒಂದೊಂದು ಗುಂಪಿ ಒಂದೊಂದ್ ಕಡೆ ಹಾಕ್ತಾ ಇರ್ತೀರಿ? ಹೌದೌದು ಸರ್, ಮೂರ್ನಾಲ್ಕು ಬರ್ತಾವ್ರಿ ಅಷ್ಟಾಗ ನೋಡಿ ಬರ್ತೀರಿ. ಬೇಸ್ ಹಿಡ್ಕಂದ್ರೆ ಜಾಸ್ತಿ ಬರ್ತೀರಿ, ಸ್ವಲ್ಪ ಅಡ್ರಾಗ ಮೂರ್ನಾಲ್ಕು ಬರಂಗ್ ಹಿಡ್ಕಂದ್ ಹಾಕ್ಬಿಡ್ತೀವಿ ಸರ್. ಬೀಜ ಎಷ್ಟು ಆಳಕ್ಕೆ ಹೋಗೋದಿಲ್ಲ, ಮ್ಯಾಲೆ ಹಾಕ್ತೀರಿ? ಇಲ್ಲ ಸರ್, ಮ್ಯಾಲೆ ಹಾಕ್ತೀವಿ ಸರ್. ಒಂದ್ 5-6 ದಿವಸದಾಗ ಮಳಕೆ ಬಂದ್ ಬಿಡ್ತೀವಿ ಸರ್. ಹಸಿ ಮಣ್ಣು ಏನೋ ಹಸಿ ಇರತ್ತ ತೇವಾಂಶ ಭೂಮಿಯಲ್ಲಿ ಅಥವಾ ಹಂಗೆ ಒಣ ಮಣ್ಣಲ್ಲಿ ಹಾಕಿಸ್ಬಿಡ್ತೀರ? ಒಣ ಮಣ್ಣಲ್ಲಿ ಹಾಕ್ತೀವಿ ಸರ್. ಹಸಿ ಮಣ್ಣಲ್ಲಿ ಅಂದ್ರೆ ಮಳೆ ಆದ್ರೆ ಬಿತ್ತ ಬಿಡೋದು ಸರ್. ಬಿತ್ತಿದ್ರನ್ನ ಚಲೋ ಆಗ್ತ ಸರ್. ನಮ್ಗ ಅವಸರಕ್ಕೆ ಮಳೆ ಆಗ ಕಾರಣ ನಾವು ಸ್ವಲ್ಪ ನೀರ್ ಇರೋದ್ರಿಂದ ಊರಿ ಬಿಡ್ತೀವಿ ಸರ್. ಈಗ ನೋಡ್ರಿ ಚಿದಾನಂದಪ್ಪ ಅವ್ರೆ, ನವಣೆ ಬೇಸಾಯವನ್ನ ಸುಮಾರು 7-8 ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ. 2-2 ಎಕರೆ 3-3 ಎಕರೆ ಪ್ರತಿ ವರ್ಷ ನವಣೆ ಬೇಸಾಯವನ್ನ. ಈಗ ಬಿತ್ತನೆ ಆಯ್ತು, ನಿಮ್ದೆಲ್ಲ ಚೆನ್ನಾಗಿ ಮೊಳಕೆ ಬಂತು ಅಂದ್ಮೇಲೆ ಮುಖ್ಯವಾಗಿ ಸಮಸ್ಯೆ ಬರೋದು ಈ ಕಳೆಗಳ ಸಮಸ್ಯೆ ಜಾಸ್ತಿ ಬರ್ತಾ ಇರತ್ತೆ ನವಣೆಯಲ್ಲಿ. ಹೌದ್ ಸರ್. ಹೇಗೆ ಮಾಡ್ತೀರಿ ಕಳೆಗಳದ್ದು ಸರ್? ನಾವ್ ಬಿತ್ತಿದ್ರೆ ಏನ್ ಕಳೆ ಬಹಳ ಬರಲ್ ಸರ್. ಊರ್ತಲ್ ಸರ್, ನೀರ್ ಬಿಟ್ಟಿರ್ ಸ್ವಲ್ಪ ಸರ್. ಫಸ್ಟ್ ಆ ಕಳೆಗೆ ಬೀಜದ ಕೂಡ ಕಸ ಬಂದ್ಬಿಡ್ತು ಸರ್. ಒಂದ್ ಕಸ ತೆಗಿಸ್ತೀವ್ರಿ. ಆಮೇಲೆ ಎಡೆ ಕುಂಟೆ ಹಾಕ್ತೀರಾ? ಮತ್ತೆ ಆಮೇಲೆ ಎಡೆ ಕುಂಟೆ ಹಾಕ್ಬಿಡ್ತೀವಿ ಸರ್. ಎಷ್ಟ್ ಸಲ ಎಡೆ ಕುಂಟೆ ಹಾಕ್ತೀರಿ ಒಂದು ಬೆಳೆಯಲ್ಲಿ ಬರುವುದ್ರು? 2 ಸಲ ಹೊಡಿತೀವಿ ಸರ್. ಎಷ್ಟು ದಿವಸಕ್ಕೆ ಮೊಳಕೆ ಆದ? ಒಂದ್ 20-25 ದಿವಸದಾಗ ಒಂದ್ಸಲ ಹಾಕ್ತೀವಿ ಸರ್. ಆಮೇಲೆ 1.5 ತಿಂಗಳಿಗೆ ಲಾಸ್ಟ್ ಹಾಕ್ಬಿಡ್ತೀವಿ ಸರ್. ಎಡಿ ಹೊಡೆದ್ರಿಂದನ ಇಳುವರಿ ಚಲೋ ಬರ್ತ ಸರ್. ಮೊದಲೇ ಎಡಿ ಹೊಡಿಯುವಾಗ ಗೊಬ್ಬರ ಕೊಟ್ಟು ಬಿಡ್ತೀರಿ? ಮೊದಲ ಎಡಿ ಹೊಡೆಯಾಗ ಡಿ ಎ ಪಿ ಸ್ವಲ್ಪ ಹೀರೆ ಕಲಸಿ ಕೊಟ್ಟು ಬಿಡ್ತೀವಿ ಸರ್. ಆಯ್ತು ಸರ್, ಅದ ಸರ್ ಬಿಡ್ತು ಸರ್. ಏನು ನವಣೆ ಬೆಳೆಗೆ ನೀರ್ ಬಾಳ ಬೇಕಾ ಇದಕ್ಕೆ ಅಥವಾ ಒಂದ್ ನೀರ್ ಎರಡ್ ನೀರಲ್ಲಿ ಬಂದ್ ಬಿಡ್ತದ? ಊರಿದ್ರ ಸರ್ 3 ನೀರ ಸಾಕು ಸರ್. ಅಷ್ಟೇ ಸಾಕು ಸರ್. ಬಿತ್ತಿದ್ರೆ ಅವಾಗ ಒಂದ್ ನೀರ್ ಮಳೆ ಯಾವಾಗ ಕೈ ಕೊಟ್ರೆ ಸ್ವಲ್ಪ ಒಂದ್ ನೀರ್ ಹರಿಸಿದ್ರೆ ನಡೀತು ಸರ್. ನೀರ್ ಏನೈತಿ ಬಾಳ ಬೇಕಾಗಿಲ್ಲ ಸರ್ ಇದಕ್ಕೆ. ಇನ್ನು ನವಣೆಯಲ್ಲಿ ಮುಖ್ಯವಾಗಿ ಏನಾದ್ರು ನಿಮ್ಗೆ ಕೀಟಗಳು ಎಣ್ಣೆ ಹೊಡಿದು ಅಂತ ಮಾಡ್ತಾ ಇರ್ತೀರಿ? ಏನ ಇಲ್ಲ ಸರ್, ನಾವಂತೂ ಈ 3-4 ವರ್ಷ ಆಯ್ತು ಸರ್. ಏನ ಇಲ್ಲ ಸರ್, ಇದ್ರಿಗೆ ಏನ ಎಣ್ಣೆ ಸಿಂಪಡಿಸುವಂತ ವಿಷಯ ಏನಿಲ್ರಿ. ಖರ್ಚು ಅಂದ್ರೆ ಬಾಳ ಕಡಿಮೆ, ಏನು ಖರ್ಚಿಲ್ಲ ಇದಕ್ಕೆ? ಖರ್ಚಿಲ್ಲ ಸರ್. ಈಗ 1 ಎಕರೆ 2 ಎಕರೆ ಹಾಕ್ತೀನಿ ನವಣೆಯನ್ನ, ನಾವು ಎಷ್ಟು ಖರ್ಚು ಮಾಡ್ತೀರಿ 2 ಎಕರೆಗೆ? ಒಂದ್ 10,000 ರೂಪಾಯಿ ಖರ್ಚು ಆಗ್ಬೋದ್ರ. 2 ಎಕರೆ ಬೆಳೆ ತಕ್ಕಬೇಕಂದ್ರ ಪೂರ್ಣ ರೀ. ಎಕರೆಗೆ ಒಂದ್ 5,000-6,000 ರೂಪಾಯಿ ಖರ್ಚು ಬಾಳ. 5,000-6,000 ರೂಪಾಯಿ ಖರ್ಚು ರೀ. ಹೇಗೆ ಇದು ನವಣೆ ಸುಮಾರು ನಿಮಗೆ 90 ದಿವಸ 100-110 ದಿವಸದಲ್ಲಿ ಬರ್ತದ ಬೆಳೆ? 3.5 ತಿಂಗಳು? 3 ತಿಂಗಳು ಮೇಲ್ಪಟ್ಟು ಬಂದ್ಬಿಡ್ತಾರ ಸರ್. ಹೇಗ್ ಮಾಡ್ತೀರಿ ರಾಶಿ ಅದು ಮಾಡೋದ? ಇದನ್ನ ಒಂದ್ ದಿವಸ ಕಟ್ ಮಾಡಿ ಎಡಕ್ ಬಿಸಾಕಿರ್ತವ್ರಿ. ಹಂಗೆ ಕೈಯಿಂದ ಕೂಲಿ ಆಳ ಹಚ್ಚಿ ಕಟ್ ಮಾಡ್ತೀರಿ? ಹೌದ್ ಸರ್, ಕೂಲಿ ಆಳ ಹಚ್ಚಿ ಕಟ್ ಮಾಡಿಸ್ತು ಸರ್. ಆಮೇಲೆ ಒಂದ್ ದಿವಸ ಬಿಟ್ಟು ಮಾರನೇ ದಿನಕ್ಕ ನಾವು ಮಿರ್ಗ ಹಾಕಿಸ್ರಿ, ಗಾಡಿಲಿ ತುಳಿಸಿ ಕಣ ಮಾಡ್ಕೊಂಡ್ಬಿಡ್ತೀವಿ ಸರ್. ತಾಡ್ಪಾಲನ್ನ ಹಾಸಿ ಗಾಡಿಲಿ ಟ್ರ್ಯಾಕ್ಟರ್ಲಿ ತುಳಿಸ್ತೀರಿ? ಹೌದ್ ಸರ್. ಎಲ್ಲಾ ಸ್ವಚ್ಛ ಆಗಿ ಬಿಡ್ತಾ? ಎಲ್ಲ ಸ್ವಚ್ಛ ಆಗಿ ಬಿಡ್ತು ಸರ್. ಯಾಕೆ ಇದರಲ್ಲಿ ಮಷಿನ್ ಕಟಿಂಗ್ ಅದು ಏನು ಬಂದಿಲ್ವಾ? ಹೇಗೆ ಮಿಷಿನ್ ಕಟಿಂಗ್ ಆಯ್ತು ಸರ, ಇದು ಇನ್ನ ಸೆಟ್ಟಿಂಗ್ ಆಗಿಲ್ಲ ಸರ, ಹಂಗಾಗಿ ಕಾಳು ಓತಾವ್ ಅಂತ ಹೇಳ್ತಾರ, ಸಣ್ಣ ಕಾಳಲ್ ಸರ್ ಕಾಳು ಓತಾವ್ ಅಂತ ಹೇಳಿ ಇನ್ನ ಯಾರು ಇದು ಮಾಡಿಲ್ಲ ಸರ್. ಹೇಗೆ ರಾಶಿ ಮಾಡಿದಾಗ ಮಣ್ಣು ಹಳ್ಳ ಕಲ್ಲು ಎಲ್ಲಾ ಮಿಶ್ರಣ ಆಗೋದಿಲ್ವಾ ಟ್ರಾಕ್ಟರ್ ಇಂದ ಓಡಿಸಿ? ಇಲ್ಲ ಸರ್, ಅಡಿಲ್ ಬರಕ ಆಸಿರ್ತಲ್ ಸರ್, ಹಂಗಾಗಿ ಏನು ಮಿಶ್ರಣ ಆಗಿರಲ್ ಸರ್. ಕಟಿಂಗ್ ಮಾಡೋ ಹೊತ್ತಿನಾಗನ ಬೇಸ್ ಕೊಯ್ದಿರ್ತಲ್ ಸರ್, ಅವಾಗ ಸ್ವಲ್ಪ ಬೇಸ್ ಕೊಯ್ಕೊಂಬಿಟ್ರ ಆಯ್ತು ಸರ್. ಕಿತ್ತಿದ್ರ ಮಣ್ಣಾಗುತ್ತೆ ಸರ್, ನಾವು ಕೊಯ್ಲು ಹತ್ರ ಮಾಡ್ತಲ್ ಸರ್, ಏನಾಗಲ್ಲ ಸರ್. ಅಂದ್ರೆ ನೀವು ಹುಲ್ಲನ್ನ ಕೊಯ್ಸ್ಬಿಡ್ತೀರ ಅದನ್ನ? ಹೌದ್ ಸರ್, ಕೊಯ್ಸ್ಬಿಡ್ತೀವಿ ಸರ್. ಈ ನೋಡಿ ಚಿದಾನಂದಪ್ಪವ್ರೆ, ಕಾಳು ಒಂದ್ ಕಡೆ ಈಗ ಟ್ರಾಕ್ಟರ್ ನ ಹಾಯಿಸಿ ಅದನ್ನ ತುಳಿಸಾಡಿದ ಮೇಲೆ ಕಾಳು ಹುಲ್ಲು ಎಲ್ಲಾ ಮಿಶ್ರಣ ಆಗಿಬಿಟ್ಟಿರುತ್ತೆ, ಯಾವ ರೀತಿ ಅದನ್ನ ಸಪರೇಟ್ ಮಾಡ್ಕೋತೀರಿ? ಹುಲ್ಲು ಜಾಡಿಸಿ ಜಾಡಿಸಿ ಇದು ಮಾಡ್ದಲ್ ಸರ್, ಮ್ಯಾಗ್ ಬಂದ್ಬಿಡ್ತಾರ ಸರ್ ಹುಲ್ಲು, ಕಾಳು ಅಡೆ ಕೊಯ್ಬಿಡ್ತಾರೆ. ಈ ತೆನಿ ಅಷ್ಟೇ ಸೋಸಿ ನೀವು ರಾಶಿ ಮಾಡ್ಕೊಳ್ಳಿಲ್ವಾ? ತೆನಿ ಅಷ್ಟೇ ತಕ್ಕ ಇಲ್ಲ ಸರ್, ತೆನೆ ಅಷ್ಟೇ ತಕ್ಕನಕ್ ಬರಲ್ಲ ಸರ್. ಅದು ಹುಲ್ಲು ಸಮೇತವಾಗಿ ಹಾಕಿ ತುಳಿಸ್ಬಿಡ್ತೀರಿ? ಹೌದ್ ಸರ್, ಈಗ ತೆನೆ ಅಷ್ಟೇ ತಕ್ಕನಕ್ ಒಂದ್ ಮ್ಯಾಲ ಇರ್ತಾರ, ಒಂದ್ ಅಡಿ ಇರ್ತಾರ ತೆನಿ, ಹಂಗಾಗಿ ಹುಲ್ಲ ಕೋದ್ಬಿಡ್ತು ಸರ್. ಹುಲ್ಲ ಕೋದು ಟ್ರಾಕ್ಟರ್ ಇಂದ ತುಳಿಸಾಡಿ ಬಿಡ್ತೀರಿ? ಹೌದ್ ಸರ್. ಆಮೇಲೆ ತೂರ್ತಾರೇನು ಮತ್ತದನ್ನ ಮಷಿನ್ ತೂರ್ದು ಸರ್? ತೂರ್ ಬಿಡ್ತೀರಿ? ಹೋಗತ್ತಾ ಎಲ್ಲ ತೂರಿದ್ರೆ ಹೋಗ್ಬಿಡುತ್ತೆ ಸರ್. ಮ್ಯಾಲಿದೆಲ್ಲ ಹುಲ್ ತಕ್ಕಂದ್ ಕಾಸಿ ತೂರ್ ಬಿಟ್ರೆ ಸರ್ ಹೋಗ್ಬಿಡುತ್ತೆ, ಹಸನ ಆಗ್ಬಿಡ್ತೀರಿ. ದನಗಳಿಗೆ ಏನು ಸಿಗತ್ತಿದ್ರಿಂದ ಮೇವು ಹುಲ್ಲೆಲ್ಲ ಒಳ್ಳೆ ರೀತಿಯಿಂದ ದನಗಳು ತಿಂತಾವ ಹುಲ್ಲನ್ನ? ನವಣಿ ಒಟ್ಟ ಅಂತ ಹೇಳಿ ಸರ್, ಎತ್ತ ಇರ್ಲಾರ್ದಾರ ಕೊಡ್ತಿರ್ತಾರಲ್ರಿ, ಇದ ಬಂಗಾರ ಬೇಡಿಕೆ ಇರ್ತೀರಿ ಸರ್ ಇದಕ್ಕ? ಹೌದಾ? ಹೌದ್ ಸರ್, ನವಣಿ ಒಟ್ಟ ಅಂದ್ರ ಕೇಳಿ ತರ್ತಾರ ಸರ್. ನವಣೆ ಒಟ್ಟು ಇಷ್ಟ ಪಡ್ತಿಂತಾವ? ಹೌದ್ ಹೌದ್ ಸರ್, ಇಷ್ಟ ಪಡ್ತಿಂತಾವ್ರ ಸರ್. ಹುಲ್ಲನ್ನು ಅದನ್ನ ಏನು ಕಣಕಿ ಜೊತೆ ಮಿಶ್ರಣ ಮಾಡ್ತೀರ? ಹುಲ್ಲನ್ನ ಹೇಗ್ ಮಾಡ್ತೀರಿ? ಇಲ್ಲ ಸರ್, ನಾವ್ ಸಪ್ರೇಟ್ ಸಪ್ರೇಟ್ ಹಾಕ್ಬಿಡ್ತು ಸರ್, ಮಣಿ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಮಾಡಿರ್ದಲ್ ಸರ್, ಅದೊಂದ್ ಮೇವ್ ಅದೊಂದ್ ಮೇವ್ ಹಾಕ್ಬಿಡ್ತು ಸರ್. ದನಕ್ಕ ದನಕ್ಕ ಚಲೋ ಸರ್ ಇದು. ನವಣೆ ಹುಲ್ಲು ಮತ್ತು ಭತ್ತದ ಹುಲ್ಲು ನೋಡಿದ್ರೆ ಯಾವ್ದು ಚಲೋ ಅನ್ಸತ್ ನಿಮ್ಗೆ ದನಗಳಿಗೆ? ನವಣಿ ಹುಲ್ಲ ಚಲೋ ಸರ್. ಬಿರಿಸಿರುದಿಲ್ಲ, ಮೆತ್ತಗಿರ್ತ? ಈ ಮೆತ್ತಗಿರುತ್ತೆ, ಗಾಡಿ ತುಳಿಸಿ ಹಿಡ್ಬಿಟ್ಟಿರ್ತಲ್ ಸರ್, ಮೆತ್ತಗಿರುತ್ತೆ ಸರ್. ತಾವು ಒಂದ್ ಎಕರೆಗೆ 5-6 ಸಾವಿರ ರೂಪಾಯಿ ನವಣೆ ಖರ್ಚು ಬರುತ್ತೆ, ಒಂದ್ ಎಕರೆಗೆ ಎಷ್ಟು ಕ್ವಿಂಟಾಲ್ ಇಳುವರಿ ಅಂತ ಬರ್ಕೋತಾರೆ? ನವಣೆ 16-20 ಕ್ವಿಂಟಾಲ್ ತಾನೆ ಬೆಳೆದಿವ್ ಸರ್ ಎಕರೆ. ಕಡಿಮೆ ಅಂದ್ರೆ 16, ಚಲೋ ಅಂದ್ರೆ 20 ಕ್ವಿಂಟಲ್ ಬೆಳೆದಿವ್ ಸರ್. ಅಂದ್ರೆ 20 ಕ್ವಿಂಟಲ್, 16 ಕ್ವಿಂಟಲ್ ಕಿಂತ ಕೆಳಗ್ ಬಂದೇ ಇಲ್ಲ ನಿಮ್ದು? ಬಂದಿಲ್ಲ ಸರ್, ಬಂದಿಲ್ಲ ಸರ್ ನಮ್ದು. ಹೇಗೆ ಮತ್ತೆ ಈಗ 2 ಎಕರೆ ಅಂದ್ರೆ 30-35 ಕ್ವಿಂಟಲ್ ನವಣೆ ಬರುತ್ತೆ ನಿಮ್ದು? ಏನ್ ಮಾಡ್ತೀರಿ ನವಣೆ ಬೆಳೆದ ಮೇಲೆ ಅದನ್ನ? ನಮ್ ಮಾರ್ಕೆಟ್ಗೆ ಸರ್ ನಾವೇನ ಮಿಲ್ಲಿಗೆ ಇದು ಮಾಡ್ಸಲ್ ಸರ್, ಮಾರ್ಕೆಟ್ಗೆ ಎಪಿಎಂಸಿಗೆ ಆಗ್ಬಿಡ್ತು ಸರ್. ಹೇಗೆ ರೇಟ್ ಅದು ಸಿಗ್ತಾ ಇದೆ ನಿಮಗೆ ವರ್ಷ ವರ್ಷ? 3,000 ಸಿಗುತ್ತಾ? 3,100, 3,200 ತರ ಮಾರಿ ಸರ್. ಸರ್ ನಾವ್ ತವರ್ಗೇರಿ ಹೋಗ್ತೀವ್ರಿ ಸರ್. ತವರ್ಗೇರಿ? ಹೇಗೆ ನಿಮ್ಗೆ ಅಲ್ಲಿ ಒಳ್ಳೆ ಒಂದು ಬೇಡಿಕೆ ಇರತ್ತಾ? ಖರೀದಿದಾರ ಬಂದಿರ್ತಾರ? ಬಂದಿರ್ತಾರ ಸರ್, ನವಣಿಗೆ ಒಳ್ಳೆ ಬೇಡಿಕೆ ಐತ್ ಸರ್. ನವಣಿ ಯಾವ ಕಾರಣಕ್ಕ ನವಣಿ ನಿಂದ್ರಲ್ ಸರ್, ಪಟ್ನ ವ್ಯಾಪಾರ ಆಗ್ಬಿಡ್ತು ಸರ್. ಆಗ್ಬಿಡ್ತದ? ಹೌದ್ ಸರ್. ನೀವು ಬೆಳೆದಂತವ್ರ ನವಣಿಯನ್ನ ನೀವು ಬಳಸೋದಿಲ್ವಾ? ಬಳಸ್ತು ಸರ್, ನಾವ್ ಇತ್ತಾಗ ಇಲ್ಲಿ ಬಳಸೋದು ಬಹಳ ಕಡಿಮೆ ಇತ್ತು ಸರ್ ಅವಾಗೆಲ್ಲ. ಈಗೆಲ್ಲ ನವಣಿದು ಈಗ 2-3 ವರ್ಷದಿಂದ ನವಣಿ ಕೇಳಿ ಕೇಳಿ ನಮ್ಮಲ್ಲಿನ ಒಯ್ತಾರ ಸರ್, ಚೀಲ 2 ಚೀಲ 3 ಚೀಲಗಟ್ಲೆ ಒಯ್ತಾರ ಸರ್. ಬಂದು? ಹಾ, ಬಂದು ಒಯ್ತಾರ ಸರ್. ನಾವ್ ಇದ್ದಾಗ ಫೋನ್ ಮಾಡಿ ಕೇಳಿ ಒಯ್ತಾರ. ಈಗರ ಕೇಳ್ತಾರ ಸರ್, ಈಗ ನಮ್ ಕಡೆ ಇಲ್ಲರಿ, ಹಂಗಾಗಿ ನಾವು ಎಪಿಎಂಸಿಗೆ ಮಾರಿಬಿಡ್ತೇವ್ ಸರ್. ಇಟ್ಕನಲ್ಲ, ಇಟ್ಕಂದ್ರ ನಮ್ ಕಡೆ ಸೇಲ್ ಆಗ್ಬಿಡ್ತ ಸರ್. ನಿಮ್ಮಲ್ಲಿ ಸೇಲ್ ಆಗ್ಬಿಡ್ತ? ಹೌದ್ ಸರ್, ಖರ್ಚಾಳಿಗ ಆಗ್ತಂತ ಹೇಳಿ ನಾವು ಎಪಿಎಂಸಿ ಮಾರಿಕೆ ಬಂದ್ಬಿಡ್ತು ಸರ್. ಈಗ ನವಣೆಯನ್ನ ನೀವು ಅಕ್ಕಿ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಿ? ಮನೆಯಲ್ಲಿ ನೀವು ಬಳಸ್ಬೇಕಾದ್ರೆ ಗಿರಣಿಗೆ ಹಾಕಿ ಕೊಟ್ಟು ಬಿಡ್ತಾರ್ರಿ? ಹೇಗೆ ಚೆನ್ನಾಗಿ ಅಕ್ಕಿ ಹಾಕವ? ಹೌದ್ರಿ, ಚೆನ್ನಾಗಿ ಅಕ್ಕಿ ಹಾಕ್ಬಿಡ್ತಾವ್ರ. ಏನೇನ್ ಮಾಡ್ತೀರಿ ಅಕ್ಕಿಯಿಂದ ತಾವು? ಅಕ್ಕಿ ನವಣಿ ಅನ್ನ ಮಾಡ್ತವ್ರಿ, ನವಣಿ ಗಂಜಿ ಮಾಡ್ತಾರ್ರಿ. ನವಣಿ ಅನ್ನ ಚಲೋ ಅಂತೇಳಿ ಈಗೆಲ್ಲ ಅಕ್ಕಿ ಬಿಟ್ಬಿಟ್ಟವ್ರಿ, ಈಗ ನವಣೆ ಅನ್ನ ಊಟ ಮಾಡ್ತಾರೆ. ಹೌದು ಸರ್, ನವಣೆ ಅನ್ನ ಊಟ ಮಾಡುದು ಸರ್. ಬಹಳಷ್ಟು ಒಳ್ಳೇದು, ಹೊಟ್ಟೆ ತುಂಬತ, ಹಸಿವೆ ಆಗೋದಿಲ್ಲ, ಬಹಳ ಚಲೋ ಅಂತ ಹೇಳ್ತಾರೆ. ಹೇಗ ಅನ್ಸತ್ ನಿಮ್ಗೆ? ಚಲೋ ಸರ್, ಇದನ್ನ ನವಣೆ ಅನ್ನ ಉಂಡ್ರೆ ಒಳ್ಳೆ ಒಂಥರ ಇದು ಇರ್ತದೆ ಸರ್, ಯಾವ್ದು ಕೆಮಿಕಲ್ ಇರಲ್ಲ ಸರ್. ಹಂಗಾಗಿ ಯಾವ್ದು ರೋಗ ರುಜಿ ಏನು ಅಷ್ಟೇನು ಇದು ಅನ್ಸಲ್ರಿ. ನವಣೆಯಿಂದ ಮತ್ತೆ ನಿಮ್ಗೆ ನವಣೆ ಉಂಡೆಗಳನ್ನ ಮಾಡ್ತಾರಂತೆ, ನವಣೆ ಉಪ್ಪಿಟ್ಟು ಮಾಡ್ತಾರೆ, ನವಣೆ ಪಲಾವ್ ಮಾಡ್ತಾರಂತ, ಇವೆಲ್ಲ ನೀವು ಮಾಡ್ಕೊಳ್ಳೋದಿಲ್ವಾ? ಹಾ, ಮಾಡ್ದು ಸರ್. ಮಾಡ್ತೀರಿ? ಮಾಡ್ದು ಸರ್. ಹೇಗೆ ವಾರದಲ್ಲಿ ಒಂದ್ಸಲ 2 ಸಲ ಊಟ ಮಾಡ್ತಿರ್ತೀರಿ ನವಣೆಯನ್ನ? ನವಣೆ ಅನ್ನ ವಾರದಾಗ 2-3 ಸಲ ನವಣೆ ಅನ್ನ ಮಾಡ್ದು ಸರ್. ಡೇಲಿ ನವಣೆ ಹಾಕೋದ್ರಿಂದ ನಾವು ನವಣೆ ಅನ್ನ ಮಾಡ್ದು ಸರ್. ಈಗ ನವಣೆಯನ್ನ ಹಾಕಿದಂತ ಹೊಲಕ್ಕೆ ಮತ್ತೆ ಬೇರೆ ಬೆಳೆ ಏನ್ ಹಾಕ್ತೀರ? ಅದಕ್ಕೆ ಹೈಬ್ರಿಡ್ ಜೋಳ ಹಾಕ್ತೀವಿ ಸರ್. ನವಣೆ ತಕ್ಕೊಂದು? ನವಣೆ ತಕ್ಕೊಂದು ಹೈಬ್ರಿಡ್ ಜೋಳ ಹಾಕ್ತೀವಿ ಸರ್. ಏನ್ ಅನಿಸ್ತದೆ, ನೀವು ಬಹಳಷ್ಟು ಅನುಭವ ಇರುವಂತ ರೈತರು, ನವಣೆ ಬೇಸಾಯದಲ್ಲಿ ನವಣೆಯನ್ನ ಹಾಕಿದಂತ ಹೊಲ ಬಹಳಷ್ಟು ಅದ್ರದ್ದು ಶಕ್ತಿ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ, ಇದು ಹೇಗೆ? ಇಲ್ಲ ಸರ್, ಶಕ್ತಿ ಹೋಗಲ್ಲ ಸರ್. ನವಣೆ ಹಾಕಿದಲ್ಲ ಕಾಲ್ಗಾಯ ಆಗತ್ರಿ, ನವಣೆ ಬುಡಿಸು ಬೇರುಗಳು ಎಲ್ಲ ಕೊಳತ್ ಸರ್, ಗೊಬ್ಬರ ಆಗ್ಬಿಡುತ್ತೆ ಸರ್, ಚಲೋ ಬರ್ತ್ರಿ. ಹೈಬ್ರಿಡ್ ಜೋಳ ಹಾಕಿದ್ರೆ ಅದು ಚಲೋ ಬರ್ತ್ರಿ, ಕಾಲ್ಗಾಯ ಆಗಿರ್ತಿರಲ್ಲ ಅಂತ. ಅದೇ ಸಣ್ಣ ಸಣ್ಣ ಬೇರುಗಳೆಲ್ಲ ಭೂಮಿಯಲ್ಲಿ ಬೇರ್ ಕೊಳತ್ ಬಿಡತ್ತೆ ಎಲ್ಲ ಅಷ್ಟು? ಹೌದ್ ಸರ್, ಹೊಲ ಕಾಲ್ಗಾಯ ಆಗಿರ್ತ ಸರ್, ಹೊಲ ಇದಂತ ಏನಲ್ಲ ಸರ್, ಹೊಲ ಕಾಲ್ಗಾಯ ಆಗಿ ಬೆಳೆ ಚಲೋ ಬರುತ್ತೆ ಸರ್, ಮುಂದ್ ಬೆಳೆಗೂ ಚಲೋ ಫಲವತ್ತು ಕೊಡ್ತ ಸರ್. ಏನ್ ಹೇಳ್ತೀರಿ ಚಿದಾನಂದಪ್ಪ ಅವ್ರೆ, ನವಣೆಯನ್ನ ಬೆಳೆಯುದು ಒಳ್ಳೇದಂತ ಹೇಳ್ತೀರಿ ನಮ್ಮ ರೈತರಿಗೆ ಹೇಗೆ? ಏ ಒಳ್ಳೇದು ಸರ, ಇದು ಗೌರ್ಮೆಂಟ್ ಅನ್ನ ಇದು ಸವಲತ್ತು ಕೊಡ್ತಾರ ಸರ್, ಇದಕ್ಕನ ನವಣೆ ಬೆಳೆಯವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೆ. ಪ್ರೋತ್ಸಾಹ ಕೊಡ್ತ ಸರ. ನೀವು ಏನಾರು ತಗೊಂಡ್ರಿ ಪ್ರೋತ್ಸಾಹವನ್ನ? ತಗೊಂಡಿವ್ ಸರ. ಏನ್ ತಗೊಂಡ್ರಿ, ಯಾವ ರೀತಿ ಸಿಕ್ತಿ ನಿಮ್ಗೆ? ನಮಗೆ ಹೆಕ್ಟೇರ್ ಗೆ ಇಷ್ಟಂತ ಬರ್ತ್ರಿ ಸರ್, ಅದು ಕೃಷಿ ಇಲಾಖೆಲಿಂತ. ಕೃಷಿ ಇಲಾಖೆಯಿಂದ ಯೋಜನೆ? ಹೌದ್ ಸರ್. ರೈತ ಸಿರಿ ಅಂತಕ್ಕಂತ ಯೋಜನೆ? ಹೌದ್ ಸರ್. ನಿಮಗೆಲ್ಲ ದುಡ್ಡು ತಕೊಂಡ್ರಿ, ಅದರಲ್ಲಿ ಪರಿಹಾರ ಸಹಾಯಧನ? ಹೌದ್ ಸರ್, ತಕ್ಕಂದೀವಿ ಸರ್ ಸಹಾಯಧನ. ಮತ್ತೆ ನವಣೆ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಿರ್ ತಾವು? ಏ ಬೆಳಿಬಹುದು ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಸಮಸ್ಯೆ ಇಲ್ಲ, ಬಿತ್ತನೆ ಮಾಡುದು ಒಂದ್ಸಲ ಗೊಬ್ಬರ ಹಾಕುದು, ಎರಡ್ ಸಲ ಎಡೆ ಕುಂಟಿ ಬಡಿಯುದು, ರಾಶಿ ಮಾಡ್ಕೊಳ್ಳೋದು, ಮಾರ್ಕೆಟ್ ಮಾಡುದು ಅಷ್ಟೇ. ಹೌದ್ ಸರ್, ಹೌದ್ ಸರ್. ಯಾಕೆ ನೀವೇ ಇದನ್ನ ನವಣೆ ಅಕ್ಕಿಯನ್ನ ಮಾಡಿ ಪಾಕೆಟ್ ಮಾಡಿ ಮಾರಿದ್ರೆ ಇನ್ನೂ ಡಬಲ್ ಟ್ರಿಬಲ್ ಲಾಭ ಆಕಿತ್ತಲ್ಲ ನಿಮ್ಗೆ, ಯಾಕೆ ಆಗತ್ ಸರ್? ಅದ್ರ ಬಗ್ಗೆ